ಅಂದ್ರೆ ಇಷ್ಟು ಈ ರೀತಿ ಒಂದು ರಸಸಾರ ಇರುತ್ತೆ. ಇಂಥ ರಸಸಾರದಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ರೈತರು ಕೊಡ್ತಕ್ಕಂಥ ಯಾವುದೇ ಪೋಷಕಾಂಶ ಇರಲಿ, ಅದು ಭತ್ತಕ್ಕಾಗಿರ್ಬೋದು ಅಡಿಕೆಗಾಗಿರ್ಬೋದು ಯಾವುದೇ ಬೆಳೆ ಇರಲಿ, ಸೊ ಈ ರೀತಿಯಾಗಿ ಹುಳಿಮುನಿ ಇರೋದ್ರಿಂದ ಏನಾಗ್ತದಂದ್ರೆ ಅವ್ರು ಕೊಟ್ಟಂತ ಪೋಷಕಾಂಶಗಳು ಸರಿಯಾಗಿ ಬಳಕೆ ಆಗುವುದಿಲ್ಲ. ಇದರಿಂದ ಏನಾಗ್ತದೆ, ಅವ್ರಿಗೆ ಬರ್ತಕ್ಕಂಥ ಬೆಳೆ ಉತ್ಪನ್ನ ಕಡಿಮೆ ಆಗ್ತದೆ. ಇದು ಒಂದು ದೊಡ್ಡ ಸಮಸ್ಯೆ ಇವತ್ತಿಲ್ಲಿ ಈ ಭಾಗ ಜನರಿಗೆ. ಅದಕ್ಕಾಗಿ ನಾವು ಮೊದಲೇದಾಗಿ ಏನ್ ಮಾಡಬೇಕಾಗ್ಯದಪ್ಪ ಅಂತಂದ್ರೆ, ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಬೇಕಾಗಿದೆ. ಮಣ್ಣಿನ ಫಲವತ್ತತೆ ಹೆಚ್ಚಿಸೋದ್ರೆ ಏನು, ಹುಳಿ ಮಣ್ಣನ್ನ ನಾವು ನ್ಯೂಟ್ರಲ್ ತರುವಂತ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಅದು ಇದು ಒಮ್ಮೆಲೆ ಆಗುವಂತ ಒಂದು ವ್ಯವಸ್ಥೆ ಅಲ್ಲ, ಇದನ್ನು ನಿಧಾನವಾಗಿ ಮಾಡಬೇಕಾಗ್ತದೆ. ಬಟ್ ಮಾಡಲೇಬೇಕಾಗುವಂತ ಒಂದು ಅನಿವಾರ್ಯ ಸ್ಥಿತಿಯನ್ನು ಬಂದದ. ಹಾಗಾದ್ರೆ ಹೇಗೆ ಮಾಡಬಹುದು? ಈಗ ನಾವು 4-5 ಇರ್ತಕ್ಕಂಥ ಒಂದು ಹುಳಿ ಮಣ್ಣನ್ನ ನಾವು 6-6.5 ತರಬೇಕಾಗ್ತದೆ. ಸೊ ಇದನ್ನ ಮಾಡಲಿಕ್ಕೆ ಪ್ರಮುಖವಾಗಿ ಏನ್ ಮಾಡಬೇಕಪ್ಪ ಅಂದ್ರೆ, ನಾವು ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರವನ್ನ ಭೂಮಿಗೆ ಸೇರಿಸಬೇಕು. ಸೊ ಸಾವಯವ ಗೊಬ್ಬರ ಅಂದ್ರೆ ಇವತ್ತು ನಾವೆಲ್ಲ ಏನ್ ತಗೋತೇವೆ, ತಿಪ್ಪೆ ಗೊಬ್ಬರ ಅಂತ ಇದ್ದೇವೆ. ಈ ತಿಪ್ಪೆ ಗೊಬ್ಬರನೂ ರೈತರಿಗೆ ಬಳಕೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಇವತ್ತು ನಾವೆಲ್ಲ ಪಶುಗಳನ್ನು ತೆಗಿತಾ ಇದ್ದೇವೆ. ಹೀಗಾಗಿ ತಿಪ್ಪೆ ಗೊಬ್ಬರ ಇಷ್ಟೊಂದು ಪ್ರಮಾಣದಲ್ಲಿ ನಮಗೆ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಪರ್ಯಾಯವಾಗಿ ನಾವು ಏನ್ ಮಾಡಬೇಕಾಗಿತ್ತು ಅಂದ್ರೆ, ಇವತ್ತು ಹಸಿರಿಲ ಗೊಬ್ಬರ ಅಂತ ಬಂದಿದ್ದಾವೆ, ದಂಚ ಅಂತದ, ಶನಬ ಅಂತದ. ಸೊ ಇವುಗಳನ್ನ ಏನ್ ಮಾಡಬಹುದು, ನಾವು ಭತ್ತದಲ್ಲಿ ಆಗಿರ್ಬೋದು, ಅಡಿಕೆಯಲ್ಲಿ ಆಗಿರ್ಬೋದು, ಯಾವುದೇ ಬೆಳೆ ಇರಲಿ, ಇವನ್ ಖಾಲಿ ಜಮೀನಿನಲ್ಲಿ ಆದರೂ ಬೆಳೆದು ಏನ್ ಮಾಡಬೇಕು, ಆಮೇಲೆ ಸುಮಾರು ನೋಡ್ರಿ, ಇನ್ನು ದಂಚ ಆಗಿರ್ಬೋದು, ಸೆಣಬ ಆಗಿರ್ಬೋದು, ಎಕರೆಗೆ ಒಂದು 10 ಬೀಜನ್ನ ಬಿತ್ತುವಂತದ್ದು. ಬಿತ್ತಿ ಆಮೇಲೆ ಏನ್ ಮಾಡೋದು, ಸುಮಾರು ಒಂದು ತಿಂಗಳಾದ್ಮೇಲೆ 30-40 ದಿವಸಗೆ ಅದನ್ನ ಭೂಮಿಯಲ್ಲಿ ಮುಚ್ಚಿಬಿಡುವಂತದ್ದು. ಇದು ಒಂದು ಪದ್ಧತಿ. ಇಲ್ಲ, ನಮಗೆ ಇದು ಆಗೋದಿಲ್ಲ ಅಂತಂದ್ರೆ, ಹೊರಗಡೆ ಬೆಳೆಸಿ ತಂದು ನಾವು ಅಡಿಕೆ ಪ್ಲಾಟ್ ನಲ್ಲಿ ಹಾಕುವಂತದ್ದಾಗಿರ್ಬೋದು, ಭತ್ತದ ಗದ್ದೆಲ್ಲ, ಎರಡೂ ರೀತಿ ಮಾಡಬಹುದು ನಾವು. ಅಲ್ಲೇ ಬೆಳೆದು ಅಲ್ಲೇ ಮುಚ್ಚುವಂತದ್ದು ಒಂದು. ಇನ್ನೊಂದು ಏನಪ್ಪಾ ಅಂತಂದ್ರೆ, ಹೊರಗಡೆ ಎಲ್ಲಾದ್ರೂ ಬೆಳೆಸಿ ತಂದು ಅದನ್ನ ಭೂಮಿಯಲ್ಲಿ ನಮ್ಮ ಜಮೀನಿನಲ್ಲಿ ಹಾಕುವಂತ ಪದ್ಧತಿ. ಎರಡೂ ಪದ್ಧತಿಯಲ್ಲಿ ನಾವು ಇದನ್ನ ಹಸಿರೆಲೆ ಗೊಬ್ಬರವನ್ನ ನಾವು ಬಳಸುವುದರಿಂದ ಭೂಮಿ ಫಲವತ್ತತೆ ಹೆಚ್ಚಾಗ್ತದೆ. ಇದು ಒಂದು ರೀತಿ. ಇನ್ನೊಂದು ಏನಪ್ಪಾ ಅಂತಂತಂದ್ರೆ, ಈ ಭಾಗದಲ್ಲಿ ಭತ್ತವನ್ನು ಹೆಚ್ಚಾಗಿ ಬೆಳೆಯುವುದರಿಂದ, ಸೊ ಭತ್ತದಲ್ಲಿ ಹೊಸದಾಗಿ ಅಜೋಲಾ ಅಂತ ಒಂದು ಬಂದಿದೆ. ಸೊ ಈ ಅಜೋಲಾನ ನಾವು ಎರಡು ರೀತಿಯಾಗಿ ಬೆಳಿಬಹುದು. ಒಂದು ಭತ್ತವನ್ನ ನಾಟಿ ಮಾಡೋಕ್ಕಿಂತ ಮುಂಚೆ ಅಥವಾ ಭತ್ತವನ್ನು ಬಿತ್ತಕ್ಕಿಂತ ಮುಂಚೆ ಒಂದು ತಿಂಗಳ ಮುಂಚೆ ಅಜೋಲಾವನ್ನ ಬೆಳೆಸೋದು. ಬೆಳೆಸೋದನ್ನ ಭೂಮಿಯಲ್ಲಿ ಮುಚ್ಚಿ ಆಮೇಲೆ ನಾಟಿ ಅಥವಾ ಬಿತ್ತುವ ಪದ್ಧತಿ ಒಂದು. ಇಲ್ಲ ಅಂತಂದ್ರೆ, ಬೆಳೆದಂತ ಈ ನಮ್ಮ ಭತ್ತದಲ್ಲಿ ನಡು ಎರಡೂ ಸಾಲಗಳ ಮಧ್ಯದಲ್ಲಿ ಅಜೋಲಾನ ಬೆಳೆಸಿ ಆಮೇಲೆ ಅದನ್ನ ಅಲ್ಲೇ ಮುಚ್ಚುವಂತದ್ದು. ಹಾಗಾದ್ರೆ ಈ ಅಜೋಲಾ ಏನಪ್ಪಾ ಅಂದ್ರೆ, ಇದು ಒಂಥರ ಸಾವಯವ ಗೊಬ್ಬರ ಆದಂಗೆ ಕೆಲಸ ಮಾಡ್ತದೆ. ಅಂದ್ರೆ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್, ನಾವೇನು ಸಾವಯವ ಇಂಗಾಲ ಅಂತೇವಲ್ಲ, ಇದನ್ನ ಹೆಚ್ಚು ಮಾಡ್ತದೆ. ಸೊ ಅವಾಗ ಏನಾಗ್ತದೆ, ವಾತಾವರಣದಲ್ಲಿಕ್ಕಂಥ ಸಾರಜನಕವನ್ನ ಈ ಅಜಲ ಹೀರ್ಕೊಂಡು ನಮ್ಮ ಬೆಳೆಗಳಿಗೆ ಉಣಿಸ್ತದೆ. ಈಗ ನೀವು ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕೃಷಿ ಸುಣ್ಣ ಆಗ್ಬೋದು ಅಥವಾ ಡೆವಲಪ್ಮೆಂಟ್ ಸುಣ್ಣ ಆಗ್ಬೋದು, ಇದನ್ನ ಮಣ್ಣಿಗೆ ಹಾಕ್ಬೇಕು ಅಂತ ಹೇಳಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಮಣ್ಣು ಪರೀಕ್ಷೆಯನ್ನು ಕೂಡ 2 ವರ್ಷಕ್ಕೊಂದ್ಸರಿಯೋ 3 ವರ್ಷಕ್ಕೊಂದ್ಸರಿಯೋ ಮಾಡಬೇಕು ಎನ್ನುವಂತಹದ್ದು. ಈ ಮಣ್ಣು ಪರೀಕ್ಷೆಯ ಮಹತ್ವ ಏನು, ಒಂದು ನಿರಂತರ ಇಳುವರಿಯನ್ನು ಪಡೆಯುವ ನಿಟ್ಟಿನಲ್ಲಿ? ಒಳ್ಳೆ ಪ್ರಶ್ನೆ. ಏನಾಗ್ತದೆ ಅಂದ್ರೆ, ಇವತ್ತು ರೈತರು ಸಾಕಷ್ಟು ಕೃಷಿ ಸುಣ್ಣವನ್ನು ಬಳಸ್ತಾ ಇದ್ದಾರೆ. ಅವ್ರು ಬಳಸೋ ಮುಂದೆ ನಮಗೆ ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರಿ ಎಷ್ಟು ಹಾಕ್ಬೇಕು 1 ಎಕರೆಗೆ ಅಂತ ಕೇಳ್ತಿದ್ರೆ. ಸೊ ಎಷ್ಟು ಹಾಕ್ಬೇಕು ಅನ್ನೋದನ್ನ ನಾವು ನೇರವಾಗಿ ಹೇಳೋದ್ರಿಂದ ಅದು ಸಮಂಜಸ ಆಗೋದಿಲ್ಲ. ಅದಕ್ಕಾಗಿ ನಾವು ಮಣ್ಣನ್ನು ಪರೀಕ್ಷೆ ಮಾಡಲೇಬೇಕು. ಏನ್ಪಾ ಅಂತಂದ್ರೆ, ಮಣ್ಣನ್ನು ಪರೀಕ್ಷೆ ಮಾಡಿದಾಗ ರಸಸಾರ ಬರುತ್ತೆ ಏನ್ಪಾ, ಸುಮಾರು 4-5 ಬಂತ ಅಂತ ಕೊಡ್ರಿ. ಅವಾಗ ನಾವು ಪ್ರಮಾಣವನ್ನ ಹೆಚ್ಚು ಮಾಡ್ಕೊಂಡು, ಯಾವುದನ್ನ ಕೃಷಿ ಅಂತಾರೆ ಅಥವಾ ಮಾರ್ಕೆಟ್ ದಲ್ಲಿ ಡೆವಲಪ್ಮೆಂಟ್ ಅಂತ ಕರೀತಾರೆ, ಸೊ ಇದನ್ನ ನಾವು ಅಲ್ಲಿರ್ತಕ್ಕಂಥ ರಸಸಾರದ ಪ್ರಮಾಣದ ಮೇಲೆ ಹಾಕ್ಬೇಕಾಗ್ತದೆ. ಅದಕ್ಕೆ ರೈತರು ತಮ್ಮ ಜಮೀನದ ಎಲ್ಲಾ ಮಣ್ಣನ್ನು ಪರೀಕ್ಷೆಗೆ ಒಳಪಡಿಸುವುದು ಅತ್ಯವಶ್ಯಕವಾಗಿದೆ. ಸಾಮಾನ್ಯವಾಗಿ ಪರೀಕ್ಷೆಯನ್ನು ನಾವು ಬೇಸಿಗೆಯಲ್ಲಿ ಮಾಡ್ತಿದ್ದೀವಿ, ಬಟ್ ಈವನ್ ಮಳೆಗಾಲದಲ್ಲೂ ಮಾಡಬಹುದು. ಆದರೆ ನಾವು ನೀವು ತಂದಂತ ಮಣ್ಣನ್ನ ನಾವು ಮತ್ತೆ ಒಣಗಿಸಿ ಅದನ್ನ ನಾವು ಪರೀಕ್ಷೆ ಒಳಪಡಿಸುವ. ಅದಕ್ಕೆ ರೈತರು ಮೊದಲು ತಮ್ಮ ಮಣ್ಣನ್ನ ಪರೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ನಾವು ಕೃಷಿ ಸುಣ್ಣವನ್ನಾಗಿರ್ಬೋದು ಅಥವಾ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸುವುದರಿಂದ ಒಂದೆಡೆ ತನಗೆ ಭೂಮಿಯನ್ನು ಹಾಳಾಗೋದಿಲ್ಲ, ಇನ್ನೊಂದೆಡೆ ಖರ್ಚುನು ರಾಸಾಯನಿಕ ಗೊಬ್ಬರಕ್ಕೆ ಬಳಸ್ತಕ್ಕಂಥ ಖರ್ಚು ಕಡಿಮೆ ಆಗ್ತದೆ. ಆಮೇಲೆ ಈ ಕೃಷಿ ಸುಣ್ಣದ ಪ್ರಮಾಣ ಸರಿಯಾಗಿ ನಾವು ಭೂಮಿ ಸೇರಿಸುವುದರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ರಸಸಾರ ಏನಾಗುತ್ತೆ, ಸಮತೋಲತೆ ಆಗಿ ಇಳುವರಿ ಹೆಚ್ಚಾಗ್ತದೆ. ಈಗ ಇನ್ನೊಂದು ಮಾತಿದೆ, ಬಿತ್ತಿದಂತೆ ಬೆಳೆ ಅಥವಾ ಒಳ್ಳೆಯ ಒಂದು ಫಸಲನ್ನು ಪಡಬೇಕಿದ್ರೆ ಬಿತ್ತನೆ ಬೀಜದ ಒಂದು ಆಯ್ಕೆಯು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತದೆ ಅಂತ ಹೇಳಿ, ಈ ಬಗ್ಗೆ ಹೇಳಿ. ಇದು ಒಂದು ಒಳ್ಳೆ ಪ್ರಶ್ನೆ. ಏನಾಗ್ತದೆ ಅಂದ್ರೆ, ನಾವು ಯಾವುದೋ ಒಂದು ಭಾಗದಲ್ಲಿ ಬರತಕ್ಕಂಥ ಒಂದು ತಳಿಯನ್ನಾಗಿರ್ಬೋದು, ಒಂದು ಬೀಜವನ್ನ ನಾವು ತಂದು ಬೆಳಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವಾತಾವರಣದ ಮಳೆ ಪ್ರಮಾಣ ಆಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಹ್ಯೂಮಿಡಿಟಿ ಆಗಿರ್ಬೋದು, ಎಲ್ಲವನ್ನು ನಾವು ಅದಕ್ಕೆ ನಾವು ಗಣನೆಗೆ ತೆಗೆದುಕೊಳ್ತೇವೆ. ಅದಕ್ಕೆ ಈ ಭಾಗದಲ್ಲಿ ಹೆಚ್ಚು ಮಳೆ ಬೀಳುವಂತ ಒಂದು ಪ್ರದೇಶ ಆಗಿರೋದ್ರಿಂದ, ಸೊ ಇಲ್ಲಿ ಸೂಕ್ತ ಇರ್ತಕ್ಕಂಥ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತದೆ. ಸೊ ಅದು ಒಂದೆಡೆ. ಆದರೆ ಇನ್ನೊಂದೆಡೆ ಏನಪ್ಪಾ ಅಂತಂದ್ರೆ, ನಾವು ಈ ಬೆಳೆದಂತ ಬೆಳೆಗೆ ಏನಾಗ್ತದಪ್ಪ ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಒಂದ್ ಕಡೆ ಕೀಟ ಸಮಸ್ಯೆ ಬರುತ್ತೆ, ಇನ್ನೊಂದ್ ಕಡೆ ರೋಗ ಸಮಸ್ಯೆ ಬರ್ತದೆ. ಸೊ ಇವಕ್ಕೆಲ್ಲಕ್ಕೂ ನಾವು ಹೆಚ್ಚು ಖರ್ಚು ಮಾಡೋದಕ್ಕಿಂತ ಪ್ರಾರಂಭದಲ್ಲಿ ಅಂದ್ರೆ ಈಗ ಸಸಿ ನಾಟಿ ಮಾಡೋದಾಗಿರ್ಬೋದು ಅಥವಾ ಬೀಜವನ್ನ ಬಿತ್ತುವಂತದ್ದಾಗಿರ್ಬೋದು, ಈ ಸಂದರ್ಭದಲ್ಲಿ ನಾವು ಬೀಜೋಪಚಾರ ಮಾಡಿಬಿಟ್ರೆ ಸೊ ನಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ನಮ್ಮ ಉತ್ತಮವಾದಂತಹ ಫಸಲು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು. ಅದಕ್ಕೆ ಬೀಜೋಪಚಾರ ಮಾಡಲಿಕ್ಕೆ ಎರಡು ರೀತಿ ಪದ್ಧತಿ, ನಾವು ರಾಸಾಯನಿಕವಾಗಿ ಬಳಸಬಹುದು ಇಲ್ಲ ಸಾವಯವದಲ್ಲಿ ಬಳಸಬಹುದು. ಇವತ್ತು ಸಾಕಷ್ಟು ನಮ್ಮ ರೈತರಿಗೆ ಸಾವಯವ ಕಡೆ ಹೆಚ್ಚು ಒಲವು ತೋರಿಸುವುದರಿಂದ ನಾವು ಸಾವಯವ ಬೀಜೋಪಚಾರ ಮಾಡುವುದರ ಮೂಲಕ ಬೆಳೆಗೆ ಬರ್ತಕ್ಕಂಥ ರೋಗವನ್ನು ಕಂಟ್ರೋಲ್ ಮಾಡಬಹುದು ಅಥವಾ ಬರ್ತಕ್ಕಂಥ ಕೀಟವನ್ನು ಕಂಟ್ರೋಲ್ ಮಾಡೋದು, ಜೊತೆಗೆ ಅದಕ್ಕೆ ಸಾಕಷ್ಟು ಜೈವಿಕವಾಗಿ ನಾವು ಪೋಷಕಾಂಶವನ್ನು ಒದಗಿಸಬಹುದು. ಉದಾಹರಣೆಗೆ ನಮ್ಮ ಭತ್ತ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಯಾವುದೇ ಇರಲಿ, ಈ ಅಡಿಕೆ ಸಸಿಗಳನ್ನ, ತೆಂಗು ಸಸಿಗಳನ್ನ, ಬೇರೆ ಬೇರೆ ಕಾಳು ಮೆಣಸು ಇವುಗಳನ್ನ ನಾಟಿ ಮಾಡುವ ಸಮಯದಲ್ಲಿ ರೈತರು ಏನ್ ಮಾಡ್ತಾರೆ, ನೇರವಾಗಿ ನಾಟಿ ಮಾಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಕೀಟಗಳು ಏನ್ ಮಾಡ್ತಾವ, ಆ ಬೇರನ್ನ ಕಡಿದು ಏನ್ ಮಾಡ್ತದೆ, ಸಸಿ ಒಣಗಿ ಹೋಗ್ತದೆ. ಸೊ ಅವಾಗ ರೈತರಿಗೆ ಸಾಕಷ್ಟು ಸಮಸ್ಯೆ ಬರ್ತಾವೆ. ಅದಕ್ಕೆ ಒಂದ್ ಕಡೆ ಕೀಟ ಆಗಿರ್ಬೋದು, ಇನ್ನೊಂದ್ ಕಡೆ ರೋಗ ಆಗಿರ್ಬೋದು, ಭೂಮಿ ಮೂಲಕ ಹರಡ್ತಕ್ಕಂಥ ಸಮಸ್ಯೆಗಳು, ಇವನ್ನ ನಾವು ಬೀಜೋಪಚಾರ ಮಾಡಿದ್ರೆ ಅಂದ್ರೆ ಸಸಿಯನ್ನು ನಾಟಿ ಮಾಡೋದ್ ಮುಂಚೆ ಆ ಸಸಿ ಈ ಜೈವಿಕ ಔಷಧ ಆಗಿರ್ಬೋದು ರಾಸಾಯನಿಕ ಇದರಲ್ಲಿ ಅದ್ದಿ ನಾವು ಹಚ್ಚಿಬಿಟ್ರೆ ನಮ್ಗೆ ನಮ್ಮ ಸಸ್ಯನು ಚೆನ್ನಾಗಿ ಬೆಳೀತದೆ, ಜೊತೆಗೆ ಈ ರೋಗ ಮತ್ತು ಕೀಟಗಳಿಂದ ನಾವು ತಪ್ಪಿಸ್ಕೋಬಹುದು. ಇನ್ನೊಂದು ಪ್ರಮುಖವಂತಹ ಒಂದು ಬಹುಶಃ ಇಳುವರಿಯ ಮೇಲೆ ಪರಿಣಾಮ ಬೀರುವಂತಹದ್ದು ಈ ಕಳೆ ಎನ್ನುವಂತಹದ್ದು, ಈ ಕಳೆಗಳ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಹೇಗೆ? ಒಳ್ಳೇದು, ಇದು ಒಂದು ಬಹಳ ಉತ್ತಮವಾದಂತಹ ಪ್ರಶ್ನೆ. ಯಾಕಂದ್ರೆ ಇವತ್ತು ನಮಗೆ ರೈತನ ಇಳುವರಿ ಕಡಿಮೆ ಆಗ್ಲಿಕ್ಕೆ ಸುಮಾರು 30-40% ಇಳುವರಿ ಹೆಂಗ್ ಕಡಿಮೆ ಆಗ್ತದಪ್ಪ ಅಂತಂದ್ರೆ ಈ ಕಳೆಗಳ ಸಮಸ್ಯೆಯಿಂದ ಆಗ್ತದೆ. ಕಳೆ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ನಮ್ಮ ಮುಖ್ಯ ಬೆಳೆ ಜೊತೆ ಬೆಳೀತಕ್ಕಂಥ ಭೂಮಿಯಲ್ಲಿ ಬರತಕ್ಕಂಥ ವಿವಿಧ ರೀತಿಯ ಕಸ ಕಡ್ಡಿಗಳು ಅಂತ ಕರಿತೀವಿ, ಕಳೆ ಅಂತ ಕರಿತೀವಿ. ಕಳೆ ಅಂದ್ರೆ ನಮ್ಮ ಬೇಡಾದದ್ದು. ಈ ಬೇಡಾದ್ದು ಏನ್ ಮಾಡ್ತದಪ್ಪ ಅಂತಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ಗಾಳಿ ಆಗಿರ್ಬೋದು, ಬೆಳಕಾಗಿರ್ಬೋದು, ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಜೊತೆಗೆ ನಮ್ಮ ಮುಖ್ಯ ಬೆಳೆ ಜೊತೆಗೆ ಏನ್ ಮಾಡ್ತದೆ, ಕಾಂಪಿಟೇಷನ್ ಮಾಡ್ತದೆ. ಕಾಂಪಿಟೇಷನ್ ಅಂದ್ರೆ ತನಗೂ ಜಾಸ್ತಿ ಬಳಕೆ ಮಾಡ್ತದೆ. ಈ ನಾವು ಕೊಡ್ತಕ್ಕಂಥ ಬೆಳೆ ಕೊಡ್ತಕ್ಕಂಥ ಯಾವುದೇ ಒಂದು ಗೊಬ್ಬರ ಆಗಿರ್ಬೋದು, ಅದು ರಾಸಾಯನಿಕ ಇರ್ಬೋದು ಸಾವಯವ ಇರ್ಬೋದು, ಅದನ್ನ ತಾನು ತಗೋತದೆ. ಆಮೇಲೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸೂರ್ಯನ ಬೆಳಕನ್ನು ತಾನೇ ಹೆಚ್ಚು ತಗೋತದೆ, ಭೂಮಿಯಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ತಾನೇ ಹೆಚ್ಚು ತಗೋತದೆ. ಸೊ ಹೀಗಾಗೋದ್ರಿಂದ ಈ ಕಳೆಗಳ ಸಾಮರ್ಥ್ಯ ಜಾಸ್ತಿ ಇರುತ್ತೆ, ನಮ್ಮ ಬೆಳೆಗಳಿಗಿಂತ ಕಳೆ ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಎಲ್ಲಾ ಪೋಷಕಾಂಶಗಳಿಗೆ ಅದು ಕಾಂಪಿಟೇಷನ್ ಮಾಡ್ತದೆ. ಹೀಗಾಗಿ ಏನಾಗ್ತದೆ, ಸುಮಾರು 30-40% ಅಂದಾಜು ಇಳುವರಿ ಏನಾಗುತ್ತೆ ನಮಗೆ ಕಳೆಗಳಿಂದ ಕಡಿಮೆ ಆಗ್ತದೆ. ಸೊ ಅದಕ್ಕೆ ಇದರ ಸಂರಕ್ಷಣೆ ಬಗ್ಗೆ ಅಂದ್ರೆ ಈ ಕಳೆಗಳನ್ನ ನಾವು ನಿರ್ಮೂಲನೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಯಾವುದೇ ಒಂದು ಕಳೆಯನ್ನು ನಿರ್ಮೂಲನೆ ಮಾಡ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭೂಮಿಯ ಬೇರೆ ಬೇರೆ ಪದರದಲ್ಲಿ ಅದರ ಬೀಜ ಕಸ ಕಳೆಗಳ ಬೀಜಗಳು ಬೀಳ್ತಾವ, ಬೇರೆ ಬೇರೆ ರೂಪದಲ್ಲಿ ಬಂದು ಬೇರೆ ಬೇರೆ ಭೂಮಿಗೆ ಅದು ಸೇರ್ಕೋತದೆ. ಆಮೇಲೆ ನಮ್ಮ ಬೆಳೆಗಿಂತ ನಮ್ಮ ಯಾವುದೇ ಒಂದು ಬೆಳೆ ಬೀಜ ಆಗಿರ್ಬೋದು ಅದಕ್ಕೆ ಬಹಳ ಒಂದು ವರ್ಷನಾಗ ಅದು ತನ್ನ ಮೊಳಕೆ ಪ್ರಮಾಣ ಕಳ್ಕೋತದೆ. ಆದ್ರೆ ಕಳೆ ಹಾಗಲ್ಲ, ಕಳೆಗೆ ಸುಮಾರು 10 ವರ್ಷವರೆಗೂ ಅದು ಜೀವಿತಾವಧಿ ಇದೆ. ಅಂದ್ರೆ ಅಷ್ಟೊಂದು ಸಾಮರ್ಥ್ಯವನ್ನ, ಈ ಒಂದು ಮಳೆ ಬರಲಿಲ್ಲ ಅಂದ್ರೆ ಕಳೆ ಬರುತ್ತದೆ, ಯಾವುದೇ ರೋಗ ಬಂದರೂ ತಡ್ಕೋತದ, ಹುಳ ಬಂದ್ರೆ ತಡ್ಕೋತ, ಆದ್ರೆ ನಮ್ಮ ಬೆಳೆ ಆಗೋದಿಲ್ಲ. ಅದಕ್ಕೆ ಕಳೆಗೆ ಒಂದು ಅದರದೇ ಆದಂತಹ ಅದ್ಭುತವಾದಂತ ಒಂದು ಆನುವಂಶಿಕ ಗುಣ ಅದ. ಹಿಂಗಾಗಿ ನಾವು ಅದನ್ನು ಕಂಟ್ರೋಲ್ ಮಾಡಲೇಬೇಕು, ಆದ್ರೆ ಅದನ್ನು ನಿರ್ಮೂಲನೆ ಮಾಡಕ್ಕಾಗಲ್ಲ, ನಿರ್ವಹಣೆ ಮಾಡಬಹುದು. ನಿರ್ವಹಣೆ ಮಾಡ್ಲಿಕ್ಕೆ ಬೇರೆ ಬೇರೆ ಪದ್ಧತಿ ಅದಾವ. ಒಂದು ನಾವು ನೀರವ ಕೈಯಿಂದ ಕಿತ್ತುವಂತದ್ದು ಒಂದು ಪದ್ಧತಿ ಆಗಿರ್ಬೋದು. ಇವತ್ತು ಸಾಕಷ್ಟು ಮಾರ್ಕೆಟ್ ಅಲ್ಲಿ ಯಂತ್ರಗಳು ಬಂದಿದಾವ, ಸೊ ಅವುಗಳನ್ನು ಬಳಸುವಂತಹದ್ದಾಗಿರ್ಬೋದು. ಅದರ ಜೊತೆಗೆ ನಾವು ಜೈವಿಕವಾಗಿನೂ ಕಳೆಗಳ ನಿರ್ವಹಣೆ ಮಾಡಬಹುದು. ಮತ್ತೆ ಅದಲ್ಲದೆ ನಾವು ಇವತ್ತು ಮಾರ್ಕೆಟ್ ಅಲ್ಲಿ ಏನಾದ್ರೆ ಸಾಕಷ್ಟು ನಮ್ಗೆ ಈ ಕಳೆನಾಶಕಗಳು ತಗೊಂಡಿದಾವ, ಸೊ ಅವು ಇವುಗಳನ್ನ ನಾವು ಕಳೆನಾಶಕಗಳನ್ನ ನಾವು ಬಳಸೋದ್ರಿಂದ ಏನಾಗುತ್ತೆ, ಒಂದು ನಮಗೆ ಆಳುಗಳ ಖರ್ಚು ಕಡಿಮೆ ಆಗ್ತದೆ, ಇನ್ನೊಂದು ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಕಳೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಮರ್ಥರಾಗ್ತೀವಿ. ಸೊ ಸಾಮಾನ್ಯವಾಗಿ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಇವತ್ತು ಕಳೆಗಳ ಈ ಕಳೆನಾಶಕ ಬಳಸಲಿಕ್ಕೆ ನಮ್ಮ ರೈತರು ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಅವುಗಳ ಭಯ ಜಾಸ್ತಿ. ಯಾಕಂದ್ರೆ ಕಳೆನಾಶಕಗಳು ಹೆಂಗಿರ್ತಾವ ಅಂದ್ರೆ ಬೇರೆ ಬೇರೆ ಇರ್ತಾವ. ಕೆಲವೊಂದು ಕಳೆನಾಶಕಗಳು ಏನಿರ್ತಾವ, ಅದೇ ಬೆಳೆಯಲ್ಲಿ ಬರ್ತಕ್ಕಂತ ಕಳೆಗಳನ್ನ ನಿರ್ವಹಣೆ, ಉದಾಹರಣೆಗೆ ಭತ್ತದಲ್ಲಿ ಬರ್ತಕ್ಕಂಥ ಕಳೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಕಳೆನಾಶಕ ಬೇರೆ ಆಗ್ತದೆ, ಅಡಿಕೆ ಬೆಳೆಯಲ್ಲಿ ಬರ್ತಕ್ಕಂಥ ಕಳೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಬೇರೆ ಆಗ್ತದೆ. ಹಿಂಗ ಬೇರೆ ಬೇರೆ ಬೆಳೆಗೆ ಅನುಗುಣವಾಗಿ ಬರ್ತಕ್ಕಂಥ ಕಳೆಗಳನ್ನ ನಿರ್ವಹಣೆ ಮಾಡೋದು ಬೇರೆ. ಇನ್ನು ಕೆಲವೊಂದು ಖಾಲಿ ಜಮೀನಲ್ಲಿ ಬರ್ತಕ್ಕಂಥ ಕಳೆಗಳು ಇರ್ತಾವ, ಸೊ ಅದು ನಿಮ್ಮ ಜಯಕಾಗಿರ್ಬೋದು, ಭಾರತನೇಮ ಆಗಿರ್ಬೋದು, ಹಿಂಗೆ ಸಾಕಷ್ಟು ಕಸಗಳು ಬರ್ತಾವ, ಮಾಡ್ಲಿಕ್ಕೆ ಬರ್ತಕ್ಕಂಥ ಕಳೆನಾಶಕಗಳು ಬೇರೆ. ಅದಕ್ಕೆ ಇವತ್ತು ಕಳೆನಾಶಕಗಳ ಬಗ್ಗೆ ನಮ್ಮ ರೈತರಿಗೆ ಹೆಚ್ಚು ಹೆಚ್ಚು ಮಾಹಿತಿ ಬೇಕಾಗಿದೆ. ಅಂದಾಗ ಏನಾಗ್ತದೆ, ಖರ್ಚು ಕಡಿಮೆ ಆಗ್ತದೆ, ನಾವು ಕಳೆಗಳನ್ನು ನಿರ್ವಹಣೆ ವರ್ಗಾವಣೆ ಮಾಡಿಕೊಂಡು ಒಳ್ಳೆ ಉತ್ಪನ್ನ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ವಿಚಾರ, ಈ ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಸಂಬಂಧಪಟ್ಟಂತಹದ್ದು, ಸಾಮಾನ್ಯವಾಗಿ ಹೆಚ್ಚು ಹೆಚ್ಚು ರಾಸಾಯನಿಕ ಬಳಕೆ ಮಾಡಿದ ಹಾಗೆ ಭೂಮಿಯ ಒಂದು ಫಲವತ್ತತೆ ಕಡಿಮೆ ಆಗುವಂತಹದ್ದು ಅಥವಾ ಇನ್ನಿತರ ದುಷ್ಪರಿಣಾಮಗಳು ಉಂಟಾಗುವುದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಸಾವಯವ ಮತ್ತು ಈ ರಾಸಾಯನಿಕ ಇದರ ಒಂದು ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತ ಏನಾಗ್ತದೆ ಅಂದ್ರೆ, ಇವತ್ತು ನಾವು ನೇರವಾಗಿ ಸಾವಯವಕ್ಕೂ ಹೋಗುತ್ತಾ ಅಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇವತ್ತು ನಾವು ಏನಾಗಿದೆ ಅಂದ್ರೆ, ಏನು ಗ್ರೀನ್ ರೆವಲ್ಯೂಷನ್ ಅಂತ ಏನ್ ಕರಿತಾ ಇದ್ದೇವಲ್ಲ, ಹಸಿರು ಕ್ರಾಂತಿ, ಆ ಸಂದರ್ಭದಲ್ಲಿ ಏನಾಗಿತ್ತು, ನಮ್ಗೆ ಜನಸಂಖ್ಯೆಗೆ ಬೇಕಾದಂತ ಆಹಾರ ಸಿಗ್ತಾ ಇದ್ದಿದ್ದಿಲ್ಲ. ಅದಕ್ಕೆ ನಾವೇನ್ ಮಾಡುತ್ತೋ, ಒಳ್ಳೆ ಹೈಬ್ರಿಡ್ಗಳನ್ನ ನಾವು ಹುಟ್ಟು ಹಾಕಿದ್ವಿ. ಆ ಹೈಬ್ರಿಡ್ಗಳಿಗೆ ಏನ್ ಬೇಕಾಯ್ತು, ಹೆಚ್ಚು ಹೆಚ್ಚು ರಾಸಾಯನಿಕ ಬರ್ಬೇಕಾಯ್ತು, ಹಸು ಜಾಸ್ತಿ ಆಗ್ತಿತ್ತು. ಸೊ ಹಿಂಗಾಗಿ ಹೆಚ್ಚು ರಾಸಾಯನಿಕ ಬಳಸೋದ್ರಿಂದ ಏನಾಯ್ತು, ಭೂಮಿಯ ಇರ್ತಕ್ಕಂತ ಫಲವತ್ತತೆ ಕಡಿಮೆ ಆಗೋದು ಕ್ಷೀಣಿಸೋದು ಒಂದು ಕಡೆ ಬಂತು. ಇನ್ನೊಂದು ಕಡೆ ಅತಿಯಾದ ರಾಸಾಯನಿಕ ಬೆಳೆಗಳಿಂದ ಭೂಮಿ ಏನಾಯ್ತು, ಸರಳ ಅಂತೀವಿ ನಾವು. ಸೊ ಹೀಗಾಗಿ ಏನಾಯ್ತು, ಭೂಮಿಯ ಗುಣಮಟ್ಟ ಹೆಂಗ್ ಹಾಳಾಯ್ತಪ್ಪ ಅಂತಂದ್ರೆ, ಭೂಮಿಯಲ್ಲಿ ಸಾಕಷ್ಟು ಸೂಕ್ಷ್ಮಜೀವಿಗಳು ಇದಾವೆ. ಇವೆಲ್ಲ ಏನ್ ಮಾಡ್ತಾವೆ ಅಂದ್ರೆ, ನೈಸರ್ಗಿಕವಾಗಿ ಭೂಮಿಯ ಫಲವತ್ತತೆಯನ್ನ ಭೂಮಿಯ ಆರೋಗ್ಯವನ್ನ ಕಾಯ್ಕೋತಿದ್ದಾವೆ. ನಾವು ಅತಿಯಾದ ರಾಸಾಯನಿಕ ಬೆಳೆಸೋದ್ರಿಂದ ಏನಾಯ್ತು, ಈ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲಾ ನಮ್ಮ ಬೆನಿಫಿಷಿಯಲ್ ಏನ್ ಸೂಕ್ಷ್ಮಜೀವಿಗಳು ಇದಾವೆ, ಉಪಕಾರಿ ಸೂಕ್ಷ್ಮಜೀವಿ ಎಲ್ಲ ಇವತ್ತು ನಶಿಸಿ ಹೋಗಿದಾವೆ. ಹೀಗಾಗೋದ್ರಿಂದ ಭೂಮಿ ಏನಾಗ್ತದೆ, ಇವತ್ತು ಬರ್ಡ್ ಆಗುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಇವತ್ತು ನಾವು ಪ್ರತಿಯೊಬ್ಬರು ಇವತ್ತು ಇಡೀ ಜಗತ್ತಿನಲ್ಲಿ ಬೆಳೆಯತಕ್ಕಂಥ ಸಮಸ್ಯೆ ಇದು. ಈ ಅತಿಯಾದ ರಾಸಾಯನಿಕ ಬೆಳೆಗಳ ಬಳಕೆಯಿಂದ ಭೂಮಿಯ ಫಲವತ್ತೈದು ಕಳ್ಕೋತದೆ. ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ನಮ್ಮ ಮಣ್ಣನ್ನ ಜೀವಂತವಾಗಿಡ್ಬೇಕಾಗಿದೆ. ಇವತ್ತು ಅದು ತನ್ನ ಜೀವನ ಕಳ್ಕೋತದ, ಅದನ್ನ ಹೊರಳಿ ಮತ್ತೆ ಅದಕ್ಕೆ ಜೀವ ಕೊಡ್ಬೇಕಂದ್ರೆ, ನಾವು ಇವತ್ತು ಒಮ್ಮೆ ರಾಸಾಯನಿಕ ಗೊಬ್ಬರ ಬಿಡನ್ನ ರಾಸಾಯನಿಕ ಔಷಧ ಬಿಡಂದ್ರೆ ಆಗ್ತಾ ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕಾಗಿದೆ, ಈಗ ಒಂದು ಸೂತ್ರವನ್ನ ಏನಪ್ಪಾ ಅಂತಂದ್ರೆ, 50-50 50% ಅಂದ್ರೆ 50% ಏನ್ ಮಾಡ್ಬೇಕಾಗಿದೆ ಸಾವಯವ, ಇನ್ನು 50% ರಾಸಾಯನಿಕ. ಅದು ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಕಳೆನಾಶಕ ಆಗಿರ್ಬೋದು, ಕೀಟನಾಶಕ ಯಾವುದೇ ಇರಲಿ. ಸೊ ನಾವು ಸಮ ಪ್ರಮಾಣದಲ್ಲಿ ನಾವು ಪ್ರಾರಂಭ ಮಾಡ್ಕೊಂತ ಹೋಗಿ ನಿಧಾನವಾಗಿ ಸುಮಾರು ಒಂದು 10 ವರ್ಷ ಅವಧಿ ಒಳಗೆ ಹೆಂಗಾಗಪ್ಪ ಅಂತಂದ್ರೆ, ಸಾವಯವ 75% ಆಗಬೇಕು, ರಾಸಾಯನಿಕ 25%. ಹಾಗೆ ಹೀಗೆ 15-20 ವರ್ಷ ನಿರಂತರ ಮಾಡ್ಕೊತ ಮಾಡ್ಕೊತ ಹೋದಂಗೆ ನಮ್ಮ ಭೂಮಿಯಲ್ಲಿ ಮತ್ತೆ ಮರುಜಿ ಹೊಡ್ತದೆ, ಸೂಕ್ಷ್ಮಜೀವಿಗಳು ಹೆಚ್ಚಾಗ್ತಾವ. ಸೂಕ್ಷ್ಮಜೀವಿಗಳು ಹೆಚ್ಚಾಗಬೇಕಂದ್ರೆ ಭೂಮಿಯಲ್ಲಿ ಸಾವಯವ ಮೂಲ ಇಂಗಾಲ ಹೆಚ್ಚಾಗಬೇಕು, ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗಬೇಕು, ಅಂದಾಗ ಸೂಕ್ಷ್ಮಜೀವಿ ಹೆಚ್ಚಾಗ್ತಾವ. ಅವಾಗ ನಾವು ಮುಂದೆ ಸುಮಾರು ಒಂದು ಮುಂದಿನ ವರ್ಷಗಳಲ್ಲಿ ನಾವು ಸಾವಯವನ್ನ ಅಳವಡಿಸ್ಕೊಳ್ಬೇಕಂದ್ರೆ ಇದು ಒಂದೇ ನಮಗಿರತಕ್ಕಂತ ಒಂದು ದಾರಿ. ಅದಕ್ಕೆ ನಾವು ಇವತ್ತಿನಿಂದ ಕೇವಲ ರಾಸಾಯನಿಕ ಬಿಟ್ಟು ಸಾವಯವ ಮತ್ತು ರಾಸಾಯನಿಕ ಎರಡು ಜೊತೆ ಜೊತೆ ತಗೊಂಡು ಹೋದಾಗ ಮಾತ್ರ ನಮ್ಮ ಕೃಷಿ ಸುಸ್ಥಿರ ಆಗ್ತದೆ, ನಮ್ಮ ರೈತನ ಮುಖದಲ್ಲಿ ಒಂದು ಮಂದಹಾಸ ಬರ್ತದೆ, ಇಳುವರಿ ಚೆನ್ನಾಗಿ ಬರ್ತದೆ, ಖರ್ಚು ಕಡಿಮೆ ಆಗ್ತದೆ. ಸೊ ಮತ್ತಷ್ಟು ಯುವ ರೈತರು ಬೆಳೀಲಿಕ್ಕೆ ಒಂದು ಆಸಕ್ತಿ ಹುಡ್ತದೆ. ಸಮಗ್ರ ಪೋಷಕಾಂಶ ನಿರ್ವಹಣೆ ಜೊತೆ ಜೊತೆಗೆ ಮಾಡಬೇಕಾಗಿರುವಂತಹದ್ದು ಸಮಗ್ರ ಪೀಡೆ ನಿರ್ವಹಣೆ ಅಥವಾ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಎನ್ನುವಂತಹದ್ದು, ಇದನ್ನು ಹೇಗೆ ಮಾಡಬಹುದು? ಒಳ್ಳೇದು. ಇವತ್ತು ಏನಾಗ್ತಾ ಇದೆ ಅಪ್ಪ ಅಂತಂದ್ರೆ, ಯಾವುದೇ ಬೆಳೆ ಇರಲಿ, ಅದು ಭತ್ತ ಇರ್ಬೋದು, ಅಡಿಕೆ ಇರ್ಬೋದು, ನಮ್ಮ ಮೆಣಸು, ಕಾಳು ಮೆಣಸು, ಯಾವುದೇ ಬೆಳೆಗಳು ಬರ್ತಕ್ಕಂಥ ಒಂದು ಯಾವುದೋ ಒಂದು ಹುಳ ಬಂತು. ಇವತ್ತು ನೋಡ್ರಿ, ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಈ ಅಡಿಕೆಗೆ ಎಲೆ ಚುಕ್ಕಿ ರೋಗ ಅಂತ ಕೆಲವೊಂದು ಭಾಗದಲ್ಲಿ ಬರ್ತಾ ಇದೆ. ಸೊ ಏನಾಗ್ತದಪ್ಪ ಅಂತಂದ್ರೆ, ನಾವು ನೇರವಾಗಿ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ರೈತರು ಪೇಪರ್ದಲ್ಲಿ ಬರ್ತಾ ಇತ್ತು, ಪ್ರತಿಯೊಬ್ಬರು ಔಷಧಿಗಳನ್ನು ಬಳಸಿದ್ದಾರೆ. ಆ ಎಲೆ ಚುಕ್ಕೆ ರೋಗಕ್ಕೆ ಪ್ರೊಪಿಕೊನಿಜೋಲ್ ಬರುತ್ತೆ, ಸಾಕಷ್ಟು ಮಾರ್ಕೆಟ್ಗಳಲ್ಲಿ ಸಿಗ್ತಾವೆ. ಅವನ್ನೆಲ್ಲ ಬಳಸಿದ್ರೂ ಆ ಎಲೆ ಚುಕ್ಕೆ ರೋಗ ಹೋಗ್ತಾ ಇಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ಏನಾಗ್ತಾ ಇದೆ ಅಂದ್ರೆ, ಯಾವುದೇ ರೋಗಕ್ಕೆ ಇರ್ತಕ್ಕಂಥ ಒಂದು ಜೀವಿ ಇರ್ಬೋದು, ಒಂದು ಕೀಟ ಇರ್ಬೋದು, ಅವು ಏನಾಗ್ತಾ ಇದೆ ಅಂದ್ರೆ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತಾಯಿದೆ ಅವುಗಳಲ್ಲಿ. ಸೊ ಈ ರೆಸಿಸ್ಟೆನ್ಸ್ ಯಾಕೆ ಡೆವಲಪ್ ಆಗ್ತದೆ ಅಂದ್ರೆ, ವಿಪರೀತವಾದಂತ ನಾವು ರಾಸಾಯನಿಕ ಬಳಸೋದ್ರಿಂದ ಏನಾಗ್ತದೆ, ಆ ಆನುವಂಶವಾಗಿ ಆ ಕೀಟ ಆಗಿರ್ಬೋದು ರೋಗಕ್ಕೆ ಸಹಿಸಿಕೊಳ್ಳುವಂತ ಗುಣ ಬರ್ತಾ ಇದೆ. ಅದಕ್ಕೆ ಇವನ್ನ ನಾವು ತಪ್ಪಿಸ್ಬೇಕಪ್ಪ ಅಂತಂದ್ರೆ, ನಾವು ಕೇವಲ ರಾಸಾಯನಿಕ ಬಳಸೋ ಜೊತೆಗೆ ಕೆಲವೊಂದು ಸಾವಯವ, ಇವತ್ತು ನೋಡ್ರಿ ಯಾವ್ದೋ ಒಂದು ಕೀಟ ಬಂತಂದ್ರೆ, ನಾವು ನೇರವಾಗಿ ಕೀಟನಾಶಕ ಬಳಸೋದ್ರಿಂದ ಯಾವ್ದಾದ್ರು ಬೇವಿನ ಎಣ್ಣೆ ಇರ್ಬೋದು, ಸಾಕಷ್ಟು ಜೈವಿಕ ಒಂದು ಸಸ್ಯಸರ್ಗ ಕ್ರಮಗಳು ಬಂದಿದಾವೆ, ಅದನ್ನ ನಾವು ಬಳಸಬೇಕಾಗಿದೆ ಇವತ್ತು. ಈಗ ಸಮಗ್ರ ಪೀಡೆ ನಿರ್ವಹಣೆ ಅಥವಾ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್, ಇದರ ಒಂದು ಪ್ರಾಮುಖ್ಯತೆ ಏನು? ಇವತ್ತು ನಾವು ಹೆಚ್ಚು ರೈತರು ರಾಸಾಯನಿಕವನ್ನ ನಾವು ಡಿಪೆಂಡ್ ಆಗಿದ್ದೇವೆ. ಅಂದ್ರೆ ಹೆಚ್ಚು ರಾಸಾಯನಿಕ ಬಳಕೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ರೈತರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಸಾಕಷ್ಟು ನಾವು ರಾಸಾಯನಿಕ ಸಿಂಪರಣೆ ಮಾಡಿದ್ರು ಇವತ್ತು ನಮ್ಗೆ ಕೀಟ ಕಂಟ್ರೋಲ್ ಆಗ್ತಾ ಇಲ್ಲ, ಆಮೇಲೆ ರೋಗ ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನೋದು ಎಲ್ಲೆಡೆ ಬರ್ತಕ್ಕಂಥ ಪ್ರಶ್ನೆ. ಸೊ ಇದರಿಂದ ಏನಾಗ್ತದೆ ಅಂದ್ರೆ, ರೈತನಿಗೆ ಖರ್ಚು ಹೆಚ್ಚಾಗ್ತಾ ಇದೆ, ಬರ್ತಕ್ಕಂಥ ಉತ್ಪನ್ನ ಕಡಿಮೆ ಆಗ್ತದೆ. ಹೀಗಾಗೋದ್ರಿಂದ ನಮ್ಗೆ ಈಗ ಇರುವಂತ ದಾರಿ ಏನಪ್ಪಾ ಅಂತಂದ್ರೆ, ಈ ಸಮಗ್ರವಾಗಿ ನಾವು ಅದನ್ನ ಇಂಟಿಗ್ರೇಟೆಡ್ ಅಂತೀವಿ, ಇಂಟಿಗ್ರೇಟೆಡ್ ಪೆಸ್ಟ್ ಅಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಸಮಗ್ರವಾಗಿ ರೋಗ ಮತ್ತು ಪೀಡೆ ನಿರ್ವಹಣೆ ಅಂತ ಕರಿತೀವಿ. ಅದ್ರ ಸಮಗ್ರ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು ಬೇರೆ ಬೇರೆ ರೂಪದಲ್ಲಿ, ಮೊದಲನೇದಾಗಿ ಏನ್ ಮಾಡಬಹುದು, ಈಗ ನಾವು ಒಂದೇ ಬೆಳೆಯನ್ನು ಬೆಳೆದಾಗ ಏನಾಗ್ತದೆ, ಯಾವುದೇ ಒಂದು ರೋಗ ಆಗಲಿ ಕೀಟ ಆಗಲಿ ಹೆಚ್ಚು ವ್ಯಾಪನೆ ಮಾಡ್ತದೆ, ಅದರ ಬಾಧಕ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಹೆಂಗ್ ಮಾಡಪ್ಪ ಅಂದ್ರೆ, ಒಂದೇ ಬೆಳೆ ಜೊತೆ ನಾವು ಬೆಳೆಯೋದಕ್ಕಿಂತ ಒಂದ್ ಎರಡು ಮೂರು ಬೆಳೆಗಳ ಮಿಕ್ಸ್ ಮಾಡಬಹುದು. ಉದಾಹರಣೆಗೆ ನೋಡ್ರಿ, ನಿಮ್ಮಲ್ಲಿ ಈ ಭಾಗದಲ್ಲಿ ಏನ್ ಮಾಡ್ತೀವಿ, ಅಡಿಕೆ ಜೊತೆಗೆ ಮೆಣಸು ಹಾಕ್ತೀವಿ, ಮೆಣಸಿನ ಜೊತೆಗೆ ಬೇರೆ ಬೇರೆ ಎಲೆ ಬೆಳೆ ಹಾಕ್ತೀವಿ, ಎಲೆ ಬೆಳೆ ಜೊತೆಗೆ ಮತ್ತೊಂದಿಷ್ಟು ಬಾಳೆ ಹಾಕ್ತೀವಿ, ಇನ್ನೊಂದಿಷ್ಟು ಕೆಲವೊಂದಿಷ್ಟು ಬೆಳೆಗಳನ್ನು ಕಾಯಿಪಲ್ಲೆ ಹಾಕ್ತೀವಿ. ಈ ರೀತಿಯಾಗಿ ಬೆಳೆಗಳನ್ನ ನಾವು ಜಾಸ್ತಿ ಬೆಳೆಗಳನ್ನು ಒಂದೆಡೆ ಹಾಕೋದ್ರಿಂದ ಏನಾಗುತ್ತೆ, ಯಾವುದೇ ಒಂದು ಕೀಟ ಅಥವಾ ರೋಗಕ್ಕೆ ಏನಾಗ್ತದೆ, ಅದು ಪಸರಿಸುವಂತದ್ದು ಅಂದ್ರೆ ಅದರಿಂದ ಆಗ್ತಕ್ಕಂಥ ಬಾಧಕ ಕಡಿಮೆ ಆಗ್ತದೆ. ಸೊ ಇದು ಒಂದು ರೀತಿ ಆದಂತ ಸಸ್ಯನ ಸಂರಕ್ಷಣೆ ಆಯ್ತು. ಇದರ ಜೊತೆಗೆ ಏನಾಗ್ತದೆ, ನಾವು ನೇರವಾಗಿ ರಾಸಾಯನಿಕ ಬಳಸೋದಕ್ಕಿಂತ ನಮಗೆ ಸಾಕಷ್ಟು ಈಗ ಗಿಡಮೂಲಿಕೆಗಳದಾವ. ನಮ್ಮೆಲ್ಲ ನಮ್ಮ ಹಳೆಯ ನಮ್ಮ ಮೊದಲಿನ ರೈತರು ಬಳಸ್ತಾ ಇದ್ರು, ಏನಪ್ಪ ಅಂದ್ರೆ ಉದಾಹರಣೆಗೆ ಬೇವಿನ ಕಷಾಯ ಮಾಡ್ತಾ ಇದ್ರು, ಬೆಳ್ಳುಳ್ಳಿ ಕಷಾಯ ಅಂತ ಮಾಡ್ತಾ ಇದ್ರು, ಆಮೇಲೆ ಎಕ್ಕೆ ಗಿಡದ ಕಷಾಯ ಅಂತ ಮಾಡ್ತಾ ಇದ್ರು, ಔಡಲ್ಲ ಕಷಾಯ ಅಂತ ಮಾಡ್ತಾ ಇದ್ರು. ಈಗ ಸಾಕಷ್ಟು ನಮ್ಮ ಈ ಇಂಡಿಜಿನಸ್ ಟೆಕ್ನಿಕಲ್ ನಾಲೆಜ್ ಅಂತಂತಾರೆ, ಅಂದ್ರೆ ನಮ್ಮಲ್ಲಿರ್ತಕ್ಕಂತ ಕೆಲವೊಂದು ಜ್ಞಾನ, ಅಂದ್ರೆ ನಮ್ಮಲ್ಲಿ ಸಿಗ್ತಕ್ಕಂತ ಸಸ್ಯಗಳ ಒಂದು ಕಷಾಯನ ಮಾಡಿಕೊಂಡು ಬೆಳೆಗಳಿಗೆ ನಾವು ಸಿಂಪರಣೆ ಮಾಡಿದಾಗ ರೋಗ ಮತ್ತು ಕೀಟ ನಿರ್ವಹಣೆ ಆಗ್ತದೆ. ಸೊ ಇದನ್ನೂ ನಾವು ಇವತ್ತು ಮತ್ತೆ ಮರುಬಳಕೆ ತರಬೇಕಾಗಿದೆ. ಯಾಕಂದ್ರೆ ರಾಸಾಯನಿಕ ನೇರವಾಗಿ ಹೊಡೆಯೋದ್ರಿಂದ ಈ ಪ್ರತಿಯೊಂದು ರೋಗಕ್ಕೂ ಕೀಟಗಳಿಗೆ ಏನಾಗಿದೆ, ರೆಸಿಸ್ಟೆನ್ಸ್ ಡೆವಲಪ್ ಆಗಿದೆ. ಇದನ್ನು ನಾವು ತಪ್ಪಿಸಬೇಕಾಗಿದೆ. ಸೊ ಅದಕ್ಕೆ ನಾವೇನು ಮಾಡ್ಬೇಕಾಗಿದೆ, ಮೊದಲೀಗ ಪ್ರಾರಂಭದಲ್ಲಿ ಯಾವುದೇ ಹುಳ ಬರಲಿ ಯಾವುದೇ ರೋಗ ಬರಲಿ, ಫಸ್ಟ್ ನಾವು ಸಸ್ಯಜನ್ಯ ಕೀಟನಾಶ ಆಗಿರ್ಬೋದು, ಸಸ್ಯಜನ್ಯ ರೋಗ ನಾಶಗಳನ್ನ ಮಾಡಬಹುದು. ಇವತ್ತು ಸಾಕಷ್ಟು ನಾವೇ ತಯಾರು ಮಾಡೋಕ್ಕಿಂತ ಮಾರ್ಕೆಟ್ದಲ್ಲಿ ಬಂದಿದೆ ಇವತ್ತು ಬೇವಿನ ಹಿಂಡಿ ಆಗಿರ್ಬೋದು, ಸಾಕಷ್ಟು ಸಸ್ಯಜನ್ಯ ಸಸ್ಯ ಸಂರಕ್ಷಣಾ ಕ್ರಮಗಳು ಬಂದಿದಾವ. ಮೊದಲು ಅದಕ್ಕೆ ನಾವು ಒತ್ತು ಕೊಡಬೇಕಾಗಿದೆ. ಇದು ಆದ್ಮೇಲೆ ನೆಕ್ಸ್ಟ್ ಇನ್ನೂ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ರಾಸಾಯನಿಕ ಹೋಗ್ಬೇಕು. ಹೀಗಾಗೋದ್ರಿಂದ ಏನಾಗ್ತದೆ, ಅಲ್ಲಿರ್ತಕ್ಕಂಥ ಕೀಟ ಮತ್ತು ರೋಗಕ್ಕೆ ಏನಾಗ್ತದೆ, ಕನ್ಫ್ಯೂಷನ್ ಅಂತಾರ. ಸೊ ಮೊದಲು ಹೀಗಿತ್ತು, ನೆಕ್ಸ್ಟ್ ಹೀಗಾಗಿತ್ತು. ಉದಾಹರಣೆಗೆ ನಾವು ನಮ್ಮನ್ನೇ ತೋಡ್ರಿ, ಈಗ ಸಾಮಾನ್ಯವಾಗಿ ನಾವು ಇತ್ತಿತ್ತಲಾಗಿ ಏನಾಗ್ತದೆ ಅಂತಂದ್ರೆ ಈ ಆಲ್ಕೋಹಾಲ್ ಜಾಸ್ತಿ ಬಳಸ್ತಾ ಇದ್ದಾರೆ. ಸೊ ಆಲ್ಕೋಹಾಲ್ ಬಳಸೋದ್ರಿಂದ ಏನಾಗ್ತದೆ, ಹೊಸದಾಗಿ ಒಬ್ಬ ವ್ಯಕ್ತಿ ಆಲ್ಕೋಹಾಲ್ ಆದಾಗ ಸಮಸ್ಯೆ ಆಗ್ತದೆ, ಬರ್ಬರ್ತ ಅವ್ನು ಏನಾಗ್ತಾನೆ ಅದಕ್ಕೆ ಅಡಿಕ್ಟ್ ಆಗ್ತದಾನೆ. ಅದೇ ರೀತಿಯಾಗಿ ಇವತ್ತು ನಮ್ಮ ರಾಸಾಯನಿಕ ಏನಾಗ್ತಾ ಇದಾವೆ ಅಂದ್ರೆ ಬಳಕೆ ಬೆಳೆಗಳಿಗೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳು ಅಡಿಕ್ಟ್ ಆಗ್ತಾ ಇದ್ದಾವೆ. ಅದನ್ನು ತಪ್ಪಿಸುವ ಸಲುವಾಗಿ ನಾವು ಸಸ್ಯಜನ್ಯ ತಕ್ಕಂಥ ಬಳಸ ಒಂದು ಪದ್ಧತಿ, ಆಮೇಲೆ ಬೆಳೆಗಳನ್ನ ಮಿಕ್ಸ್ ಮಾಡಿ ಬೆಳೆಯುವಂಥದ್ದು ಎರಡನೇ ಪದ್ಧತಿ. ಇದರ ಜೊತೆಗೆ ಇನ್ನೂ ಸಾಕಷ್ಟು ನಮ್ಮಲ್ಲಿ ಏನು ಬಂದವ ಅಂದ್ರೆ ಹೊಸ ತಂತ್ರಜ್ಞಾನ ಟ್ರ್ಯಾಪ್ ಅಂತ ಬಂದಿದಾವ. ಸೊ ಆ ವಿವಿಧ ಫೆರಮೋನ್ ಟ್ರ್ಯಾಪ್ಸ್ ಅಂತ ಬಂದಿದಾವ, ಬೇರೆ ಬೇರೆ ಟ್ರ್ಯಾಪ್ಸ್ ಬಂದಂದ್ರೆ ಆಯಾ ಭಾಗದಲ್ಲಿ ಆಯಾ ಬೆಳೆಗೆ ಅನುಗುಣವಾಗಿ ಕೆಲವೊಂದು ಟ್ರ್ಯಾಪ್ಸ್ ಬಂದ. ಆ ಟ್ರ್ಯಾಪ್ಸ್ ಏನ್ ಮಾಡ್ತಾವೆ, ಅಟ್ರಾಕ್ಷನ್ ಮಾಡುವಂತದ್ದು. ಈಗ ನೋಡ್ರಿ, ಮೊದಲ ಮಳೆ ಬಂದಾಗ ಸಾಕಷ್ಟು ಕೀಟಗಳು ಬರ್ತಾವೆ ಬೆಳಕಿಗೆ. ಸೊ ಹಂಗೆ ನಾವು ಈ ಬೆಳಕನ್ನು ಹೆಚ್ಚಾಗಿರ್ಬೋದು ಅಥವಾ ಬೆಂಕಿ ಹೆಚ್ಚಾಗಿ ಸಾಕಷ್ಟು ಕೀಟಗಳನ್ನ ಅಟ್ರಾಕ್ಷನ್ ಮಾಡಿ ಅವುಗಳನ್ನು ಕೊಲ್ಲುವಂತ ಒಂದು ಪದ್ಧತಿ. ಇದ್ರ ಜೊತೆಗೆ ನಾವು ಯಾವಾಗ ನಮ್ಮ ಬೆಳೆ ಇರೋದಿಲ್ಲ, ಸೊ ಆ ಸಂದರ್ಭದಲ್ಲಿ ನಾವು ಭೂಮಿಯಲ್ಲಿ ಏನಾಗ್ತಾವ ತತ್ತಿ ಇಟ್ಟಿರ್ತಾವ, ಅಥವಾ ನಮ್ಮ ಸುತ್ತಲೂ ಭೂಮಿಯ ಸುತ್ತಮುತ್ತ ಗಿಡಗಂಟೆಗಳಲ್ಲೇ ತತ್ತಿ ಇಟ್ಟಿರ್ತಾವ. ಸೊ ಇದು ನೆಕ್ಸ್ಟ್ ಜನರೇಷನ್ ಬರಲಾರದಂಗ ನಾವು ಮಾಡ್ಬೋದು, ಇಡೀ ಬೆಳೆಗೆ ನಾವು ಔಷಧ ಹುಡುಕಿಂತ ಕೇವಲ ಈ ಬದುಗಳಲ್ಲಿ ಇರ್ತಕ್ಕಂಥ ಬೆಳೆಗೆ ಔಷಧ ಹೊಡೆದು ಒಂದು, ಆಮೇಲೆ ಭೂಮಿನ ಆಳು ಉಳುಮೆ ಮಾಡಿದಾಗ ಏನಾಗ್ತದೆ, ಬೇಸಿಗೆ ಸಮಯದಲ್ಲಿ ಈ ಕೀಟಗಳು ಇಟ್ಟಂತ ತತ್ತಿಗಳು ಏನಾಗ್ತಾವ ಮೇಲ್ಪದರಲ್ಲಿ ಬಂದು ಬಿಸಿಲಿಗೆ ಸತ್ತು ಹೋಗ್ತದೆ ಒಂದು, ಜೊತೆಗೆ ಕೆಲವೊಂದು ಪಕ್ಷಿಗಳು ಏನ್ ಮಾಡ್ತಾವ ಬಂದು ಇವುಗಳ ತತ್ತಿಗಳು ತಿಂತ. ಹಿಂಗೆ ನಾವು ಎಲ್ಲಾ ಪದ್ಧತಿಗಳನ್ನ ಅನುಸರಿಸಿ ನಾವೇನು ಇವತ್ತು ಸಸ್ಯ ಸಂರಕ್ಷಣೆ ಮಾಡ್ತೇವಲ್ಲ, ಇದಕ್ಕೆ ನಾವು ಸಮಗ್ರ ಪೀಡನ ನಾಶಕ ಪದ್ಧತಿ ಅಂತ ಕರಿತೀವಿ. ಬೆಳೆಯನ್ನ ಸೂಕ್ತ ಸಮಯದಲ್ಲಿ ಕಟಾವು ಮಾಡುವಂತಹದ್ದು ಅಥವಾ ಪ್ರಾಥಮಿಕ ಸಂಸ್ಕರಣೆ ಮಾಡುವಂತಹದ್ದು, ಇದು ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡ್ಕೊಳ್ತದೆ? ಇದು ಒಂದು ಉತ್ತಮ ಪ್ರಶ್ನೆ. ಇವತ್ತು ನಮ್ಮಲ್ಲಿ ರೈತರು ಏನಾಗ್ತಾ ಇದೆ ಅಂದ್ರೆ ಸರಿಯಾದ ಸಮಯಕ್ಕೆ ನಾವು ಕಟಾವು ಮಾಡ್ತಾ ಇಲ್ಲ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ನಮಗ್ ಬರ್ತಕ್ಕಂಥ ಉತ್ಪನ್ನ ಗುಣಮಟ್ಟವಾಗಿರೋದಿಲ್ಲ. ಯಾವಾಗ ಉತ್ಪನ್ನ ಗುಣಮಟ್ಟ ಇರಂಗಿಲ್ಲ, ನಮಗ್ ಬರ್ತ ಸಿಗ್ತಕ್ಕಂಥ ರೇಟ್ ಅಂದ್ರೆ ಧಾರಣೆ ಅದನ್ನು ಸರಿಯಾಗಿಲ್ಲ. ಅದಕ್ಕೆ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ, ಈಗ ಉದಾಹರಣೆ ನೋಡ್ರಿ, ಈ ಭತ್ತವನ್ನ ನಾವು ಕಟಾವು ಮಾಡ್ಬೇಕಂದ್ರೆ ನಾವು ರೂಢಿಯಾಗಿ ನಾವೇನ್ ಮಾಡ್ತೀವಿ, ಒಂದು ಯಾವ್ದೋ ಎಲ್ಲ ಬೆಳೆ ಎಲೆ ಒಣಗಿದಾಗ ಸಾಮಾನ್ಯವಾಗಿ ಕಟಾವು ಮಾಡ್ತಿರ್ತೀವಿ. ಬಟ್ ಒಮ್ಮೆ ಏನಾಗ್ತದೆ ಅಂದ್ರೆ ಕಾಳಿನಲ್ಲಿ ಒಂದು ವೇಳೆ ತೇವಾಂಶ ಜಾಸ್ತಿ ಇತ್ತು ಅಂದ್ರೆ ಕಟಾವು ಮಾಡಿಬಿಟ್ರೆ ಏನಾಗುತ್ತೆ, ನೀವು ಕಟಾವು ಮಾಡಿದಂತ ಏನ್ ಕಾಳನ್ನ ಸ್ಟೋರೇಜ್ ಮಾಡ್ತಿರಲ್ಲ, ಅವಾಗ ಏನಾಗ್ತದೆ ಅದಕ್ಕೂ ಒಂದು ಏನ ಬರ್ತದೆ, ಕೆಲವೊಂದಿಷ್ಟು ರೋಗ ಬರ್ತಾವ. ಅಂದ್ರೆ ನಾವು ಕಾಳಿಗೆ ಏನಾಗುತ್ತೆ, ಕೆಲವೊಂದು ಫಂಗಸ್ ಡೆವಲಪ್ ಆಗ್ತದೆ. ಸೊ ಅವಾಗ ಏನಾಗ್ತದೆ, ಅದು ಗುಣಮಟ್ಟ ಹೋಗ್ಬಿಡ್ತದೆ. ಇದು ಒಂದು ಕಡೆ ಪ್ರಶ್ನೆ. ಆದ್ರೆ ಇನ್ನೊಂದು, ಅದರಲ್ಲಿ ಇರ್ತಕ್ಕಂಥ ತೇವಾಂಶ ಜಾಸ್ತಿ ಇರೋದು ಕಾಳಿನಲ್ಲಿ, ಅಂದ್ರೆ ಬೇಗನ ಕಟಾವು ಮಾಡಿದಾಗ ತೇವಾಂಶ ಹೆಚ್ಚಾಗಿರೋದ್ರಿಂದ ಕೀಟಗಳು ಹೆಚ್ಚಾಗ್ತಾವ. ಸೊ ಸ್ಟೋರೇಜ್ ಬೆಸ್ಟ್ ಅಂತೀವಿ ನಾವು, ಯೂಸ್ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಸರಿಯಾಗಿ ನಾವು ಭೂಮಿ ಆ ಕಾಳಿನಲ್ಲಿ ತೇವಾಂಶ ನೋಡಿ ಕಟ್ಟಿ. ಉದಾಹರಣೆ ನೋಡು, ಒಂದು ಸಾಮಾನ್ಯ ಜ್ಞಾನ ಏನಪ್ಪ ಅಂತಂದ್ರೆ, ಈ ಭತ್ತವನ್ನು ನಾವು ಕಟಾವು ಮಾಡ್ಬೇಕಂದ್ರೆ ನಾವು ಜಸ್ಟ್ ಒಂದೆರಡು ಭತ್ತದ ಕಾಳುಗಳನ್ನು ತಗೊಂಡು ಬಾಯಲ್ಲಿ ಹಾಕೊಂಡು ಅಗಿಬೇಕು. ಅವಾಗ ನಮಗೆ ಒಂಥರ ಕಟ್ಟಮ್ ಶಬ್ದ ಬರಬೇಕು. ಅದು ಬಂತಂದ್ರೆ ಏನಾಗ್ತದೆ, ಮಾಯಿಶ್ಚರ್ ಏನಾಗುತ್ತೆ ಸರಿಯಾದ ಪ್ರಮಾಣದಲ್ಲಿ ಕಾಳದಲ್ಲಿ, ಇದು ಕಟಾವು ಮಾಡ್ಲಿಕ್ಕೆ ಯೋಗ್ಯವಾಗ್ಯದ ಅಂತ ನಾವು ಮಾಡಿದ್ರೆ ಅದಕ್ಕೆ ರೋಗನೂ ಬರಲ್ಲ, ಜೊತೆಗೆ ಯಾವುದೇ ರೀತಿ ಕೀಟಗಳ ಸಮಸ್ಯೆ ಬರೋದಿಲ್ಲ. ಈ ರೀತಿಯಾಗಿ ನಾವು ಪ್ರತಿ ಬೆಳೆಗೆ ಇದು ಅನುಭವ ಆಗ್ತದೆ, ಯಾವುದೇ ಬೆಳೆಯಲ್ಲಿ, ಅದು ನಿಮ್ಮ ಅಡಿಕೆ ಆಗಿರ್ಬೋದು, ಕಾಳು ಮೆಣಸು ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಕೊಯ್ಲು ಮಾಡುವ ಸಮಯದಲ್ಲಿ ಅದರಲ್ಲಿರ್ತಕ್ಕಂಥ ತೇವಾಂಶವನ್ನು ನೋಡಿ ಸರಿಯಾಗಿ ವಿಚಾರ ಮಾಡಿ ನಾವು ಕಟಾವು ಮಾಡೋದ್ರಿಂದ ಗುಣಮಟ್ಟದ ಉತ್ಪನ್ನವನ್ನು ಪಡ್ಕೋಬಹುದು, ನಮಗೆ ಲಾಭನೂ ಹೆಚ್ಚಾಗ್ತದೆ. ಈ ಪ್ರಾಥಮಿಕ ಸಂಸ್ಕರಣೆ ಬಗ್ಗೆ, ಪ್ರಾಥಮಿಕ ಸಂಸ್ಕರಣೆ ಅಂದ್ರೆ ಯಾವುದೇ ನಾವು ಕಟಾವನ್ನ ಆದ ನಂತರ ಅದನ್ನ ಸರಿಯಾಗಿ ನಾವು ಸಂಸ್ಕರಣೆ ಒಳಪಡಿಸಬೇಕು. ಈಗ ಇತ್ತಿತ್ತಲಾಗಿ ಏನಾಗಿದೆ, ನಾವು ಕಂಬೈನ್ ಹಾರ್ವೆಸ್ಟರ್ ಬಂದಿದೆ, ಒಳ್ಳೆ ಒಳ್ಳೆ ಹಾರ್ವೆಸ್ಟ್ ಮಾಡ್ತಕ್ಕಂತ ಮಷಿನ್ಗಳು ಬಂದಾವ. ಸೊ ಅವುಗಳಲ್ಲಿ ಏನ್ ಮಾಡ್ತದೆ, ಪ್ರತಿಯೊಂದು ಸೆಪರೇಟ್ ಆಗ್ತದೆ. ಈ ನಿಮ್ಮ ಭತ್ತ ಆಗಿರ್ಬೋದು, ಗೋಧಿ ಎಲ್ಲ ಎಲ್ಲ ಜೋಳ ಕಾಳು ಒಂದ್ ಕಡೆ ಆಗ್ತದ, ಒಳ್ಳೆ ತುಂಬಿದಂತ ಕಾಳು ಒಂದ್ ಕಡೆ ಆಗ್ತದ, ಅದರಲ್ಲಿ ಬರ್ತಕ್ಕಂಥ ಹೊಟ್ಟು ಬೇರೆ ಆಗ್ತದ. ಹಿಂಗೆ ಇಷ್ಟು ಒಳ್ಳೆ ಒಳ್ಳೆ ಇವತ್ತು ಏನಾಗಿದೆ ಬಂದ್ರೆ ಕಟಾವು ಮಾಡ್ತಕ್ಕಂಥ ಮಷಿನರಿ ಬಂದಾವ. ಸೊ ಅವನ್ನ ನಾವು ಬಳಸೋದ್ರಿಂದ ಏನಾಗ್ತದೆ, ನಮ್ಗೆ ಒಳ್ಳೆ ಗುಣಮಟ್ಟದ ಉತ್ಪನ್ನ ಸಿಗ್ತದೆ. ಬಹಳ ಸಂತೋಷ ಬಿ ಸಿ ಕೋಲಾರ ಅವರೇ. ಸುಸ್ಥಿರ ಕೃಷಿಯ ಅಂಗವಾಗಿ ಈ ಸುಧಾರಿತ ಬೇಸಾಯ ಕ್ರಮಗಳನ್ನ ಯಾವ ರೀತಿ ನಾವು ರೈತರು ಅನುಷ್ಠಾನ ಮಾಡಬೇಕು, ಏನನ್ನು ಅಂಶವನ್ನ ಅಲ್ಲ ಗಮನಿಸಬೇಕಾಗ್ತದೆ, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ ತಮ್ಮ, ನಮಸ್ಕಾರ. ಸುಸ್ಥಿರ ಕೃಷಿಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದ ಬಿಸಿ ಕೋನಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ಶುಂಠಿಯು ನಮ್ಮ ರಾಜ್ಯದ ಅನೇಕ ಮಸಾಲೆ ಬೆಳೆಗಳಲ್ಲಿ ಮುಖ್ಯವಾದ ಬೆಳೆ. ಬೆಚ್ಚನೆ ಮತ್ತು ಆರ್ದ್ರ ಹವಾಗುಣವನ್ನು ಬಯಸುವ ಶುಂಠಿಯು ರಾಜ್ಯದ ಪಶ್ಚಿಮಘಟ್ಟ, ಕರಾವಳಿ, ಬೀದರ್, ಹಾನಗಲ್ ಪ್ರದೇಶಗಳು ಶುಂಠಿ ಬೆಳೆಯಲು ಸೂಕ್ತವಾದ ಪ್ರದೇಶ. ಶುಂಠಿಯು ಹೊಟ್ಟೆ ನೋವು, ಕೆಮ್ಮು ನಿವಾರಕ, ಕಫ ಹೊರಹಾಕಲು ಮತ್ತು ಜೀರ್ಣಾಂಗ ಕ್ರಿಯೆಗೆ ಉತ್ತಮ ಔಷಧಿಯಾಗಿದೆ. ಶುಂಠಿಯನ್ನು ಕನಿಷ್ಠ 30 ಸೆಂಟಿಮೀಟರ್ ಆಳದ ಉತ್ತಮ ಬಸಿಗಾಲುವೆ ವ್ಯವಸ್ಥೆ ಹೊಂದಿರುವ ಫಲವತ್ತಾದ ಮರಳು ಮಿಶ್ರಿತ ಗೋಡು, ಜೇಡಿ ಮಿಶ್ರಿತ ಗೋಡು ಹಾಗೂ ಕಪ್ಪು ಗೋಡು ಮಣ್ಣುಗಳಲ್ಲಿ ಚೆನ್ನಾಗಿ ಬೆಳೆಯಬಹುದು. ಏಪ್ರಿಲ್ ಮೇ ತಿಂಗಳುಗಳು ಶುಂಠಿ ನಾಟಿಗೆ ಸೂಕ್ತವಾದ ಸಮಯ. ನೀರಾವರಿ ಸೌಲಭ್ಯವಿರುವ ಪ್ರದೇಶಗಳಲ್ಲಿ ಫೆಬ್ರವರಿ ತಿಂಗಳ ಎರಡನೆಯ ವಾರ ಹಾಗೂ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಮೇ ತಿಂಗಳ ಮಧ್ಯಭಾಗದಲ್ಲಿ ಶುಂಠಿಯನ್ನು ನಾಟಿ ಮಾಡಬೇಕು. ಸುಪ್ರಭಾ, ಸುರವಿ, ವರದಾ, ಹಿಮಗಿರಿ, ಮಹಿಮಾ, ಹಿಮಾಚಲ, ರಿಯೋಡಿ ಜೆನೆರೋ, ಹುಮ್ನಾಬಾದ್ ಸೆಲೆಕ್ಷನ್ ಇವಲ್ಲದೆ ರಜತ, ವೈನಾಡ, ಚೈನಾ, ಹೀಗೆ ಶುಂಠಿಯಲ್ಲಿ ವಿವಿಧ ತಳಿಗಳು ಪ್ರಚಲಿತದಲ್ಲಿವೆ. ಶುಂಠಿಯನ್ನ ನಾಟಿ ಮಾಡಲು ಮೊದಲಿಗೆ ಬೇಕಾಗುವಂತಹ ಸಾಮಗ್ರಿಗಳು ಶುಂಠಿಯ ಬಿತ್ತನೆಯ ಕೊಂಬು, ಕೊಟ್ಟಿಗೆ ಗೊಬ್ಬರ, ಸಾರಜನಕ, ರಂಜಕ, ಪೊಟ್ಯಾಶ್. ಶುಂಠಿಯನ್ನ ನಾಟಿ ಮಾಡುವ ಮುಂಚೆ ಆಯ್ದ ಶುಂಠಿಯ ಕೊಂಬುಗಳನ್ನು 3 ಗ್ರಾಂ ಮ್ಯಾಂಕೋಜೆಬ್ ಅಥವಾ 6 ಗ್ರಾಂ ಮೆಟಲಾಕ್ಸಿಲ್ ಮತ್ತು 2 ಮಿಲಿ ಮೊನೋಕ್ರೋಟೋಫಾಲ್ ಕ್ರಿಮಿನಾಶಕಗಳನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಯಾರಿಸಿದ ಈ ದ್ರಾವಣದಲ್ಲಿ ಸುಮಾರು 30 ನಿಮಿಷಗಳ ಕಾಲ ನೆನೆಸಬೇಕು. ನಂತರ ನೆರಳಿನಲ್ಲಿ ಅದನ್ನು ಹರಡಿ ಆರಲು ಬಿಡಬೇಕು. ಶುಂಠಿಯ ಬೀಜೋಪಚಾರವನ್ನು ಸಂಗ್ರಹಣೆಗೆ ಮುನ್ನ ಮತ್ತು ನಾಟಿ ಮಾಡುವುದಕ್ಕಿಂತ ಮೊದಲು ಕೈಗೊಳ್ಳುವುದರಿಂದ ಗಡ್ಡೆ, ಕೊಳೆ ಮತ್ತು ಸಂಗ್ರಹಣೆಯಲ್ಲಿ ಬರುವ ಶಲ್ಕ ಕೀಟಗಳ ಬಾಧೆಯಿಂದ ರಕ್ಷಿಸಿಕೊಳ್ಳಬಹುದು. ಬೀಜೋಪಚಾರ ಮಾಡಿದ ಶುಂಠಿಯ ಕೊಂಬುಗಳನ್ನು ನೆರಳಿರುವ ಸ್ಥಳಗಳಲ್ಲಿ ಇಲ್ಲವೇ ಹೊದಿಕೆ ಹಾಕಿದ ಗುಡಿಸಿಲಿನಲ್ಲಿ ಮರಳಿನ ಮೇಲೆ ತೆಳ್ಳಗೆ ಹರಡಿ ಒಣ ಎಲೆಗಳಿಂದ ಮುಚ್ಚಿ ಸಂಗ್ರಹಿಸಬೇಕು. ಶುಂಠಿ ಕೊಂಬುಗಳನ್ನು ಸೂಕ್ತ ಶಕ್ತಿ ಶೀತಗೃಹದಲ್ಲಿ ಇಡುವುದರಿಂದ ನಾಟಿ ಕಾಲದವರೆಗೆ ಕೆಡದಂತೆ ಕಾಯ್ದುಕೊಳ್ಳಬಹುದು. ಶುಂಠಿಯನ್ನು ನಾಟಿ ಮಾಡುವುದಕ್ಕಿಂತ ಮುಂಚೆ ಭೂಮಿಯನ್ನು ತಯಾರಿ ಮಾಡಬೇಕು. ಭೂಮಿಯನ್ನು ಉಳುಮೆ ಮಾಡುವಾಗ ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕು. ಮರಳುಗೋಡು ಮಣ್ಣಿನ ಪ್ರದೇಶದಲ್ಲಿ ಸಮತಟ್ಟಾದ ಮಡಿಗಳನ್ನು, ಜೇಡಿ ಮಣ್ಣಿನ ಪ್ರದೇಶವಾದಲ್ಲಿ ಎತ್ತರದ ಮಡಿಗಳನ್ನು ತಯಾರಿಸಬೇಕು. ಎತ್ತರದ ಮಡಿಗಳ ಅಳತೆ ಉದ್ದದಲ್ಲಿ 3-5 ಮೀಟರ್, ಅಗಲದಲ್ಲಿ 9 ಸೆಂಟಿಮೀಟರ್ ಮತ್ತು ಎತ್ತರದಲ್ಲಿ 15 ಸೆಂಟಿಮೀಟರ್ ಇರಬೇಕು. ಈ ರೀತಿ ಮಡಿಗಳನ್ನು ತಯಾರಿಸಿದ ಮೇಲೆ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷನ್ನ ಮಣ್ಣಿನಲ್ಲಿ ಸೇರಿಸಬೇಕು. ಬಿತ್ತನೆ ಶುಂಠಿಯ ಕೊಂಬು ಕನಿಷ್ಠ 15 ಗ್ರಾಂ ತೂಕ ಇರಬೇಕು. ಏರು ಸಸಿ ಮಡಿಗಳ ಮೇಲೆ 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ 20 ಸೆಂಟಿಮೀಟರ್ಗೆ ಒಂದರಂತೆ ಶುಂಠಿಯನ್ನು ನಾಟಿ ಮಾಡಬೇಕು. ಶೇಕಡ 50ರಷ್ಟು ಸಾರಜನಕವನ್ನು ನಾಟಿ ಮಾಡಿದ 30-40 ದಿನಗಳ ನಂತರ ಉಳಿದ ಶೇಕಡ 50ರಷ್ಟನ್ನು ಸಾರಜನಕವನ್ನು ನಾಟಿ ಮಾಡಿದ 60-70 ದಿನಗಳ ನಂತರ ಕೊಡಬೇಕು. ಮಣ್ಣು ಮತ್ತು ಹವಾಗುಣವನ್ನು ಆಧರಿಸಿ ಶುಂಠಿಗೆ 6-8 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಮಡಿಗಳನ್ನು ಕಳೆಗಳಿಂದ ಮುಕ್ತವಾಗಿಸಬೇಕು. ಅಗತ್ಯತೆಗಿಂತ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಹಾಕಲು ಸರಿಯಾದ ರೀತಿಯ ಬಸಿಗಾಲುವೆಯನ್ನು ನಿರ್ಮಿಸಬೇಕು. 1.5-2.5 ಆಳದ 1 ಅಡಿ ಅಗಲದ ಬಸಿಗಾಲುವೆಯನ್ನು ಪ್ರತಿ 4-5 ಮಡಿಗಳ ಅಂತರದಲ್ಲಿ ಮತ್ತು ತೋಟದ ಸುತ್ತ ನಿರ್ಮಿಸಬೇಕು. ಶುಂಠಿಗೆ ಬರುವ ಪ್ರಮುಖ ರೋಗಗಳನ್ನು ಬಸಿಗಾಲುವೆ ನಿರ್ಮಿಸುವುದರಿಂದ ಕಡಿಮೆ ಖರ್ಚಿನಲ್ಲಿ ನಿವಾರಿಸಬಹುದು. ಇನ್ನು ಶುಂಠಿಯ ಮೊಳಕೆಯ ಪ್ರಮಾಣವನ್ನು ಹೆಚ್ಚಿಸಲು ಮತ್ತು ಅಧಿಕ ಮಳೆಯಿಂದ ಮಣ್ಣಿನ ಸವೆತವನ್ನು ತಡೆಯಲು ಪ್ರತಿ ಹೆಕ್ಟೇರಿಗೆ 10-12 ಟನ್ ಪ್ರಮಾಣದ ಹಸಿರೆಲೆಯ ಹೊದಿಕೆಯನ್ನು ಮಾಡಬೇಕು. ಈ ಶುಂಠಿಗೆ ಹಲವಾರು ಕೀಟ ಮತ್ತು ರೋಗಗಳು ಬರುತ್ತೆ. ಅದರಲ್ಲಿ ಕಾಂಡ ಕೊರೆಯುವ ಹುಳು, ಈ ರೋಗದ ಲಕ್ಷಣ ಹೇಗಿರುತ್ತೆ ಅಂದರೆ ಗಿಡದ ಸುಳಿ ಒಣಗಿ ಸಾಯುವುದು, ಮರಿಹುಳುಗಳು ಹಸಿ ಕಾಂಡವನ್ನು ಸೇರಿ ಸುರಂಗವನ್ನು ಕೊರೆದು ತಿನ್ನುತ್ತವೆ. ಮಧ್ಯದ ಎಲೆಗಳ ಮೇಲೆ ಅಡ್ಡಲಾಗಿ ಸಾಲಾದ ರಂಧ್ರಗಳನ್ನು ಕಾಣಬಹುದು. ತೂತುಗಳಿಂದ ಹೆಕ್ಕೆಗಳು ಹೊರಬರುತ್ತವೆ. ಇದಕ್ಕೆ ಶೇಕಡ 0.17 ಡೈಮಿಥೋಯೇಟ್ ಅಥವಾ ಶೇಕಡ 0.1 ಮೊನೋಕ್ರೋಟೋಫಾಸ್ ದ್ರಾವಣವನ್ನು ಸಿಂಪಡಿಸುವುದರಿಂದ ಈ ಕೀಟವನ್ನು ಹತೋಟಿ ಮಾಡಬಹುದು. ಇನ್ನು ಶುಂಠಿಗೆ ಬರುವ ಎಲೆಚುಕ್ಕೆ ರೋಗಕ್ಕೆ ಶೇಕಡ 0.3 ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ ಶೇಕಡ 1 ಬೋರ್ಡೋ ದ್ರಾವಣ ಸಿಂಪಡಿಸುವುದರಿಂದ ಈ ಎಲೆಚುಕ್ಕೆ ರೋಗವನ್ನು ನಿಯಂತ್ರಣ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಈ ರೋಗದ ತೀವ್ರತೆ ಹೆಚ್ಚಾಗಿದ್ದು ರೋಗಕ್ಕೆ ತುತ್ತಾದ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಎಲೆಗಳು ಒಣಗಿ ಗಿಡಗಳು ಕೂಡ ಬಾಡಿ ಒಣಗುತ್ತವೆ. ಬುಡದ ಭಾಗವು ತೇವಾಂಶಯುಕ್ತ ಕಂದು ಬಣ್ಣದಿಂದ ಕೂಡಿರುತ್ತೆ. ನಂತರ ಮೃದುವಾಗಿ ಕೊಳೆಯಲು ಶುರುವಾಗುತ್ತದೆ. ಸಮಗ್ರ ರೋಗ ನಿರ್ವಹಣಾ ಪದ್ಧತಿಯನ್ನು ಅಳವಡಿಸುವುದರಿಂದ ಶುಂಠಿಗೆ ಬರುವಂತಹ ರೋಗವನ್ನು ನಿಯಂತ್ರಿಸಬಹುದು. ಆರೋಗ್ಯವಂತ ಗಡ್ಡೆಗಳನ್ನು ಬಳಸುವುದು, ಬೀಜೋಪಚಾರವನ್ನು ಸಂಗ್ರಹಣೆಗೆ ಮೊದಲು ಮತ್ತು ಬಿತ್ತುವ ಮೊದಲು ಕಡ್ಡಾಯವಾಗಿ ಮಾಡಲೇಬೇಕು. ರೋಗದ ತೀವ್ರತೆ ಹೆಚ್ಚಾದ ಪ್ರದೇಶಗಳಲ್ಲಿ ಮಾರ್ಚ್ ತಿಂಗಳಿನಲ್ಲಿ ನಾಟಿ ಮಾಡುವುದು ಸೂಕ್ತ ಮತ್ತು ಬಸಿಗಾಲುವೆಯನ್ನು ನಿರ್ಮಿಸಲೇಬೇಕು. ನಾಟಿ ಮಾಡುವಾಗ ಪ್ರತಿ ಎಕರೆಗೆ 1 ಕ್ವಿಂಟಲ್ ಬೇವಿನ ಹಿಂಡಿ ಜೊತೆಗೆ 1 ಕಿಲೋಗ್ರಾಂ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕವನ್ನು ಬೆರೆಸಬೇಕು. ಶುಂಠಿಗೆ ನೆರಳು ಒದಗಿಸುವಂತಹ ಎತ್ತರವಾದ ಬೆಳೆಗಳಾದ ಔಡಲ ಮತ್ತು ತೊಗರಿ ಬೆಳೆಗಳನ್ನು ಕೂಡ ಮಿಶ್ರ ಬೆಳೆಯಾಗಿ ತೆಗೆದುಕೊಳ್ಳಬಹುದು. ಈ ಶುಂಠಿ ನಾಟಿ ಮಾಡಿದ ಸುಮಾರು 7-8 ತಿಂಗಳಿಗಳಲ್ಲಿ ಕಟಾವಿಗೆ ಸಿದ್ಧವಾಗುತ್ತೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ತುದಿಯಿಂದ ಒಣಗಲು ಪ್ರಾರಂಭವಾದಾಗ ಶುಂಠಿ ಕೊಯ್ಲಿಗೆ ಬಂದಿದೆ ಎಂದು ಅರ್ಥ. ಈ ಸಮಯದಲ್ಲಿ ಶುಂಠಿಯನ್ನು ಅಗೆದು ತೆಗೆಯುವುದಕ್ಕೆ 4-5 ದಿವಸಗಳ ಮೊದಲು ನೀರು ಹಾಯಿಸಬೇಕಾಗುತ್ತೆ. ಸಸ್ಯದ ಪೊದೆಗಳನ್ನು ಗುದ್ದಲಿ ಸಲಾಕೆಯಿಂದ ಅಗೆದು ತೆಗೆಯಬೇಕು. ಅಗೆದ ಕೊಂಬುಗಳನ್ನು ಒಂದು ದಿನ ಕ್ಷೇತ್ರದಲ್ಲಿಯೇ ಬಿಡುವುದರಿಂದ ಅಂಟಿಕೊಂಡಂತಹ ಮಣ್ಣೆಲ್ಲ ಉದುರಿ ಹೋಗುತ್ತೆ. 1 ಹೆಕ್ಟೇರ್ ಪ್ರದೇಶದಿಂದ ಸರಾಸರಿ 12-20 ಟನ್ ಹಸಿ ಶುಂಠಿಯನ್ನು ಪಡೆಯಬಹುದು. ಈ ಹಸಿ ಶುಂಠಿಯಿಂದ ಒಣಶುಂಠಿಯನ್ನು ತಯಾರಿಸಲು ಬೆಳೆಯನ್ನು 245-260 ದಿನಗಳ ಮಧ್ಯ ಕೊಯ್ಲನ್ನು ಮಾಡಬೇಕು. ನಂತರ ಹಸಿ ಕೊಂಬುಗಳನ್ನು ನೀರಿನಲ್ಲಿ ರಾತ್ರಿಯಿಡೀ ನೆನೆಸಿ ಕೊಂಬುಗಳಿಗೆ ಅಂಟಿರುವ ಮಣ್ಣನ್ನು ಕೈಯಿಂದ ಉಜ್ಜಿ ತೆಗಿಬೇಕು. ಸೀಳಿದ ಬಿದಿರಿನ ಚೂಪಾದ ತುದಿಯ ಸಹಾಯದಿಂದ ಕೊಂಬುಗಳ ಹೊರಪದರವನ್ನು ಕೂಡ ತೆಗಿಬೇಕು. ಶುಂಠಿಯ ಸಿಪ್ಪೆ ಸುಲಿಯಲು ಆಧುನಿಕ ಯಾಂತ್ರಿಕ ಸಾಧನಗಳು ಕೂಡ ಈಗ ಲಭ್ಯ ಇವೆ. ತುಂಡು ಮಾಡಿದ ಶುಂಠಿ ಗಡ್ಡೆಗಳನ್ನು ತಂತಿಯ ಬಲೆ ಒಳಹಾಸು ಹೊದಿಕೆ ಹೊಂದಿರುವ ತಿರುಗುವ ಡ್ರಮ್ಗೆ ಹಾಕಬೇಕು. ಶುಂಠಿಯ ಕೊಂಬುಗಳು ಸುತ್ತುವ ಸಮಯದಲ್ಲಿ ತಂತಿಗೆ ಉಜ್ಜೋದ್ರಿಂದ ಸಿಪ್ಪಿ ಬಿಡಿಸಿಕೊಳ್ಳುತ್ತೆ. ಸಿಪ್ಪಿ ಸುಲಿದ ಕೊಂಬುಗಳನ್ನು ಇನ್ನೊಮ್ಮೆ ನೀರಿನಲ್ಲಿ ತೊಳೆದು 1 ವಾರ ಬಿಸಿಲಿನಲ್ಲಿ ಸಮನಾಗಿ ಹರಡಿ ಒಣಗಿಸಬೇಕು. ನಂತರ ಒಣಗಿದ ಕೊಂಬುಗಳನ್ನು ಒಂದಕ್ಕೊಂದು ಉಜ್ಜಿ ಅಥವಾ ತಿರುಗುವ ಡ್ರಮ್ಮಲ್ಲಿ ಹಾಕಿ ಪಾಲಿಶ್ ಮಾಡಬೇಕು. ಈ ರೀತಿ ಶುಂಠಿ ಸಂಸ್ಕರಿಸುವಿಕೆಯನ್ನ ಒರಟು ಅಥವಾ ಅನ್ಬ್ಲೀಚ್ಡ್ ಒಣಗಿದ ಶುಂಠಿ ಎಂದು ಕರೆಯಲಾಗುತ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಎಲ್ಐಸಿ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಹಮಾರಿ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ ಗೌರಿಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಕಂಚಳದ ಎಲವೆ ಕಡಕೆ ಬೇಕೆ ಲತಮಂದಿರು ಬೇಕೆ ಗುರುತೀರೇತೋ ಗರತೀರಣ ಮಕ್ಕಳು ಅಮೆಂಡ ಕೋಗೆ ಬರ ಅಮಿ ಕೂಡ ಪೋಯಿ ಸೇನ ಮಿಂಡ ಮುರಸೋತೆ ಬರೀ ಮಾರೇ ಮುರಸೋತೆ ಬರಿ ಬಾರೆ ಬಾಳಂತಿ ಬಲದಿ ಬದಕಯ್ಯ ಮುಗಿ ಬಾರೇ ಬಲ ಕೈಯ ಮುಗಿ ಬಾರಿ ಬಾಳಂತಿ ಕೈ ಮುಗದಿ ಕಾಯ ಒಡೆ ಬಾರೆ ಬಾಳಂತಿ ಮಿಂದಲ್ಲೇ ನಿಳ್ಳೆ ಕೈ ಬಾಳೆ ಕೈ ಕಾಜಿ ಕೈ ಕರಿಯ ಮಣಿ ಕರಿಯ ಬಾಳಿ ಕೈ ಬಾಳಂತಿ ಒಳಡಿ ನೀವ ಕರೆ ಕಬ್ಬೇಣ ಮೇಲೆ ರೋಲರ ಮೇಣ ಬಿರಸು ನಿರನಿ ಸಾಜ ಸಿರಿ ಗಂಗ ಸಾಜ ಶ್ರೀಗಂಧ ಬಾಳಂತಿ ನಿಂದಲ್ಲೋರಿಯ ಕೆರೆ ಬಾಳಂತಿ ಸ್ವಂತ ಕೇಳೋರ ನೊರಗೆ ಜೇನೊಣಗೆ ಧಗೋಮೋಗಲಿ ಧಗೋಗಲ ಬಾಳಂತಿ ಕೆಳಕೆ ನಿನ್ನಲ್ಲ ಬಾಳಂತಿ ಪಿರತ್ಯಾಗಿ ಮಾಡುವುದೇಲಿದ ಬಾಳಂತಿ ಸ್ವಂತ ಕೇಳೋರನೊರಗೆ ಜೇರಣ ಕೇದ್ರ ಗೊಮ್ಮೋಗೈ ಕೇದ್ರ ಗೊಮ್ಮೋಗೈ ನನಗೆ ಬಾಳಂತಿ ಕೆಳಕೆ ನಿನ್ನ ಅಪ್ಪಗೈ ಬಾಳಂತಿ ಪಿರತ್ಯಾದಿರ ಮಗಳೋರು ಸುಗಿನ ಮಗಳೇ ರಾಗ ಬಲ್ಲೋರೇ ಗೋಗೋ ಬಲ್ಲೋರೇ ಗಗನೇರಣ ಮಕ್ಕಳು ತಡವಿಲ್ಲದೇನಿ ಕೊಡೋ ಕೊಡುವಾರೆ ನಂಬರದ ತುಂಬಿ ಮರದೇ ನೀ ಕೊಡುವ ಮುಂಚೆ ದೇ ಮಕಮಾರಿ ತಳಕಂಡಿ ಭಟ್ಟರ ಮನೆಗೆ ಭಟ್ಟರ ಮನೆಗೆ ನಡೆದಾಳೆ ಗೌರಮ್ಮ ಭಟ್ಟರಲ ಕೈಲೆ ಅನ ಕೃಷ್ಣನ ಬಂದಿ ಗೋಪಿಯನ ತಾನವಿಲ್ಲೆ ಕಂದನ ಕೈ ತೋಳು ಕೇಳಲು ಬಂದೆ ಶುಕ್ರರ ಗಳಗಿಲಿ ಹುಟ್ಟಿದ ಕಂದ ತಂಗಿಗೋ ತಾಯಿಗೂ ಬಾಗಿಯನೆ ತಂದ ಅಟ್ಟನ ಮಾತ ತಟ್ಟನೆ ಕೇಳಲೆ ತನ್ನ ಮನೆಗೆ ತಾನು ಬಂದಳೆ ಗೋಪಿ ಅಡ್ಡಗ ಏಣಿ ಚಾಚಳೆ ಗೋಪಿ ತೊಟ್ಲಂದ ನಾರ ತಗಿದಳೆ ಗೋಪಿ ತೊಟ್ಲಿಗೆ ಬಂದದ್ದು ಹನ್ನೆರಡು ನೇಣು ತೊಟ್ಲಿಗೆ ಬಂದದ್ದು ಹನ್ನೆರಡು ಒಲಗಿ ಸರ್ಪ ಭೋಜನದ ಹಾಸುಗಿ ಆಸೆ ಮೆಕ್ಕಿದ ಕೆಂಪೆ ತಲದಿಂಬಾತೆ ಗುಮ್ಮ ಗೈಲಂಬ ಕೀಲನ ಜಡಿಯೆ ಗೋಪಿ ಗಬ್ಬ ಗಾಪಳ ಹುಟ್ಟಿ ಅರಿಯೋ ಜೋಜನಂದಳೆ ಗೋಪಿ ಉರಿಯೋ ಜೋಜನಂದಳೆ ಗೋಪಿ ಬಣ್ಣದ ನೋಡಿ ಮಾಕದ ನೋಡಿ ಮಕದ ಕುದುರಿ ಅರಿ ಕಂಡೇ ನೋಪು ಮಾನಿಗೆ ಬಣ್ಣದರೇ ಜತ್ರ ನೋಡಿ ಮಾಕದ ಕೂದೇ ಮಕದ ಕುದುರಿ ಎರಿ ಕಂಡೇ ನೋಪು ಮಾನಿಗೆ ಬೋಳೇ ದಾಸನ ಮನಕೋ ಗೈ ದಾಸನು ಗಲದೆ ಕುದೋದರೆ ದಾಸನು ಗಲದೆ ಕುಸುಮಂದೇ ಸಾಕೇ ಮಾತು ಬಲವಿಲಿ ಅಂದೇ ಬಲ ಬಲಿ ಹೋಗೇ ಬಟ್ಟರ ಮನೆಗೋಗಿ ನೋಡಿದರೆ ಮುನ್ನುಡ ಪುಯ್ತ ತಗೋದಿ ಬಟ್ಟರೆ ಅಳೆ ಮುರತಾನೆ ಸಿಂಗಾರ ಮನಕೋದು ಸಿಂಗಾರು ಗಲದೆ ಕುಸೋದರೆ ಕುಸುಮರೆ ಬಂದ ಸೀರೆಗಳಿದ್ದಾವೆ ಸೀರೆಗಳಿದ ಮಾತು ಮಲವಿಲ್ಲಿ ಅಂದೇ ಬಲ ದರ ಮೈ ಮನಿಗೋಗಿದರೆ ಕುಯ್ತಾಕೋದೇ ಬಟ್ಟರೆ ಗಂಡ ಹೆಣ್ಣು ವಾಳ